ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತ ಬಾಂಧವರು ನಮ್ಮ ದೂರವಾಣಿಗೆ ಕರೆಯನ್ನು ಮಾಡಿ ವಿಶೇಷವಾಗಿ ಜಾನುವಾರುಗಳಿಗೆ ಬರ್ತಕ್ಕಂಥ ರೋಗ ಕಾಳಜಿ ಯಾವ ರೀತಿ ಮಾಡ್ಕೋಬೇಕು, ಏನಾದರೂ ಜಾನುವಾರಿಗೆ ಸಂಬಂಧಿಸಿದ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕೇಳಿ ಮಾಹಿತಿಯನ್ನು ಪಡ್ಕೋಬಹುದು. ನೀವು ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 0853220312. ಇನ್ನೊಂದು ಫೋನ್ ಸಂಖ್ಯೆ ಅಂದರೆ ಮೊಬೈಲ್ ಸಂಖ್ಯೆ 9449871722. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಪ್ರಹ್ಲಾದ್ ಅವರಿಗೆ ಹಾಗೆಯೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರ್ತಾ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಕ್ಷೇತ್ರ ಮಟ್ಟದಲ್ಲಿ ಸಾಕಷ್ಟು ಪಶುವೈದ್ಯ ವೈದ್ಯಾಧಿಕಾರಿಗಳು ತಾವು ಅಡ್ಡಾಡ್ತಿರ್ತೀರಿ, ರೈತರ ಒಂದು ಜಾನುವಾರುಗಳ ಎಲ್ಲೆಲ್ಲಿರ್ತವೆ ಅಲ್ಲೆಲ್ಲ ಹೋಗ್ತಾ ಇರ್ತೀರಿ, ಏನು ಸಮಸ್ಯೆಯನ್ನು ಈ ಸದ್ಯದಲ್ಲಿ ಎಮ್ಮೆ ಮತ್ತು ಆಕಳುಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ಬೋದು ರಾಯಚೂರು ತಾಲೂಕಿನಲ್ಲಿರ್ಬೋದು, ಏನು ಸಮಸ್ಯೆಗಳನ್ನು ಗಮನಿಸ್ತಾ ಇದ್ದೀರಿ? ಈ ಎಮ್ಮೆ ಮತ್ತು ಆಕಳುಗಳಲ್ಲಿ ಮುಖ್ಯವಾಗಿ ಈಗ ಮಳೆಗಾಲ ಮುಖ್ಯವಾಗಿ ನಾವು ಹಳ್ಳಿಗಳಲ್ಲಿ ನೋಡಿದಾಗ ಒಂದು ಸರಿಯಾದ ಶೆಡ್ ವ್ಯವಸ್ಥೆ ಇರುವುದಿಲ್ಲ. ಹೌದು, ಅದು ಭಾಳ ಮುಖ್ಯ. ಅದೇ ಮುಖ್ಯ. ಹೌದು, ಹಳ್ಳಿಗಳಲ್ಲಿ ನಾವು ಆಲ್ಮೋಸ್ಟ್ 20 ವರ್ಷಗಳಿಂದ ಎಲ್ಲ ತಿರುಗಾಡ್ತಾ ಇದ್ದೀವಿ. ಅದಕ್ಕೊಂದು ಶೆಡ್, ಒಂದು ಸರಿಯಾದ ಶೆಡ್ ವ್ಯವಸ್ಥೆ ಇದು ಮಾಡಿ ಸರಿಯಾಗಿ ಮಾಡಿರೋದಿಲ್ಲ. ಅದನ್ನೇ ಒಂದು ನಾನು ಇದು ನೋಡ್ರಿ, ಈಗ ಮಳೆಗಾಲದಲ್ಲಿ ನೀರು ಬರೋದ್ರಿಂದ ಅವಕ್ಕೆಲ್ಲ ಭಾಳ ಒಂಥರ ಏನೋ ಚಪ್ರ ಹಾಕಿರ್ತಾರೆ, ಇದಾಗಿರ್ತದೆ, ಒಂದು ಸರಿಯಾದ ಅದಕ್ಕೆ ಒಂದು ವ್ಯವಸ್ಥೆ ಮಾಡೋದಿಲ್ಲ. ಅದು ಒಂದು ಮುಖ್ಯವಾಗಿದೆ. ಆಮೇಲೆ ಒಂದು ಮೇವಿಂದ ಒಂದು ಸರಿಯಾದ ಒಂದು ವ್ಯವಸ್ಥೆನೂ ಕೂಡ ಬೇಕಾಗ್ತದೆ. ಮಳೆಗಾಲದಲ್ಲಿ ಹಸಿರು ಮೇವು ಇರ್ತದೆ, ಅದನ್ನೊಂದು ಸರಿಯಾಗಿ ಒಂದು ಸಂರಕ್ಷಣೆ ಮಾಡಿಕೊಂಡು ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಸ್ವಚ್ಛವಾದ ಇದರ ರೀತಿಯಲ್ಲಿ ಹಾಕೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೋಗಾಣುಗಳು ಮಳೆಗಾಲದಲ್ಲಿ ನೀರು ನಿಂತು ಅದರಿಂದ ಮೇವಿಂದ ನೀರಿನಿಂದ ಹರಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ಈ ಶೆಡ್ ಬಗ್ಗೆ ಅಂದರೆ ಅದು ಸ್ವಲ್ಪ ಗ್ರಾಮ ಪಂಚಾಯತಿಯಲ್ಲೂ ಅದಕ್ಕೆ ಶೆಡ್ ಇದರಲ್ಲಿ ಅದಕ್ಕೂ ಸ್ವಲ್ಪ ಫಲಾನುಭವಿಗಳಿಗೆ NRAG ಇದರಲ್ಲಿ NRAG ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದನ್ನು ಅವಕಾಶ ಇದೆ, ಅದನ್ನು ಬಳಸ್ಕೊಂಡ್ರೆ ರೈತರಿಗೆ ಬಹಳ ಅನುಕೂಲ. ಇನ್ನೊಂದು ಸ್ವಲ್ಪ ರೊಕ್ಕ ಹಾಕಿಬಿಟ್ರೆ ಒಳ್ಳೆ ಶೆಡ್ ಅನ್ನು ಮಾಡ್ಕೋಬಹುದು, ಅದು ಬಹಳ ಮುಖ್ಯ. ಸುರಕ್ಷಿತವಾಗಿರಬೇಕು, ಮಳೆ ಚಳಿ ಗಾಳಿಯಿಂದ ರಕ್ಷಣೆ ಆಗಬೇಕು. ಹಿಂದೆ ಒಂದು ನಮ್ಮ ಪದ್ಧತಿ ಇದರಲ್ಲಿ ನಾವು ಒಂದು ಯಾವುದೋ ಒಂದು ಮನೆ ವ್ಯವಸ್ಥೆಯಲ್ಲೇ ಮನೆಯಲ್ಲೇ ಮಾಡಿಕೊಂಡು ಇದಾಗ ಇರ್ತಿದ್ವಿ. ಆದರೆ ಈಗ ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಮಾಡಬೇಕಾಗೋದ್ರಿಂದ ಅದನ್ನು ನಾವು ಸ್ವಲ್ಪ ವೈಜ್ಞಾನಿಕ ರೀತಿಯ ಒಂದು ಶೆಡ್ಗೆ ನಾವು ಬೇರೆ ಇದಕ್ಕಾಗಬೇಕು. ನಾವು ಅದಕ್ಕೊಂದು ಚೊಕ್ಕವಾದ ಒಂದು ಪಕ್ಕಾ ಶೆಡ್ ಅನ್ನು ಮಾಡಿ ಒಂದು ಮಾಡೋದು ಬಹಳ ಮುಖ್ಯ. ಡಾಕ್ಟರ್ ಪ್ರಹ್ಲಾದ್ ಅವರು, ಈಗ ಮಳೆಗಾಲದಲ್ಲಿ ಮುಖ್ಯವಾಗಿ ಮೇಜರ್ ಡಿಸೀಸ್ ಏನು ಗಮನಿಸ್ತಾ ಇದ್ದಿರ್ತಾವೆ, ಏನು ಸಮಸ್ಯೆ ಇದಾವೆ? ನಾವು ನೋಡ್ತಾ ಇದ್ದೀವಿ ಎಮ್ಮೆ ಆಕಳುಗಳೆಲ್ಲ ರಸ್ತೆ ತುಂಬ ಹೋಗುವಾಗ ಎಲ್ಲ ಉಚ್ಚಗೋತಿರ್ತಾವೆ ಅಂತ ಹೇಳ್ತೀವಲ್ಲ, ಭಾಳಷ್ಟು ಅದೇನು ಸಮಸ್ಯೆ ಇದೆ, ಯಾಕೆ ಆ ಥರ ಆಗ್ತಾ ಇದೆ? ಸೊ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಹೇಳ್ತಾ ಇದ್ರು, ಮಳೆಗಾಲದಲ್ಲಿ ಒಳ್ಳೆಯ ಕೊಟ್ಟಿಗೆ ಇಲ್ಲ ಅಂತಂದರೆ ಒತ್ತಡ, ವಾತಾವರಣದ ಒತ್ತಡ. ಈಗ ಮಳೆಯಲ್ಲೇ ನೆಂದು ಹೋಗ್ತವೆ ಅಥವಾ ಹೊರಗಡೆ ಮೇಯಿಸ್ಲಿಕ್ಕೆ, ಈಗ ಭಾಳಷ್ಟು ರೈತರು ಇನ್ನೂ ಕೂಡ ಹೊರಗಡೆ ಕೊಟ್ಟಿಗೆ ಪದ್ಧತಿ ಪಾಲನೆ ಮಾಡೋದಿಲ್ಲ. ಹೊರಗಡೆ ಮೇಸ ಪದ್ಧತಿಯಲ್ಲಿ ಮಳೆ ಬಂದಾಗೆ ಅವನ್ನೆಲ್ಲ ನೆನೆಸ್ಕೊಂಡು ಚಳಿಗಾಳಿ ಮಳೆಯಿಂದ ಲಕ್ಷಣ ಇಲ್ಲ ಅಂದ್ರೆ ಒತ್ತಡ ಆಗುತ್ತೆ. ಆ ಒತ್ತಡದಿಂದ ಸಾಕಷ್ಟು ನಮೂನಿಯ ಬ್ಯಾಕ್ಟೀರಿಯಾಗಳಿಂದ ಅಂದ್ರೆ ಸೂಕ್ಷ್ಮಾಣು ಜೀವಿ ಅಂತ ಹೇಳ್ತೀವಿ, ಅವುಗಳಿಂದ ಕೂಡ. ಸೊ ಅವುಗಳಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತ ರೋಗಗಳಲ್ಲಿ ಅಂತಂದ್ರೆ ಯಾವಾಗ್ಲೂ ನಮ್ಮ ದೇಹದಲ್ಲಿ ಈ ಪಾಶ್ಚುರೆಲ್ಲ ಮಲ್ಟೋಸಿಡಾ ಅಂತ ಒಂದು ಬ್ಯಾಕ್ಟೀರಿಯಾ ಅಂದರೆ ಗಂಟಲು ಬೇನೆಗೆ ಕಾರಣ ಆದಂಥ ಬ್ಯಾಕ್ಟೀರಿಯಾ ಸಾಧಾರಣವಾಗಿ ಇರುತ್ತೆ. ಬಟ್ ಯಾವಾಗ ವಾತಾವರಣದ ಒತ್ತಡ ಜಾಸ್ತಿ ಆಗಿ ಮಳೆಯಲ್ಲಿ ನೆನೆಸ್ಕೊಂಡು ಅವೆಲ್ಲ ಆಗುತ್ತೆ, ಆ ವಾತಾವರಣದ ಒತ್ತಡ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ನಾವು, ಸೊ ಅಂಥದ್ದು ಬಂದಾಗ ಈ ಗಂಟಲು ಬೇನೆಯ ಲಕ್ಷಣಗಳು ಈ ಮುಖ್ಯವಾಗಿ ಎಮ್ಮೆಗಳಲ್ಲಿ ಗದ್ದ ಬಾಯೋದು, ನಾಲಿಗೆ ಹೊರಗೆ ಚಾಚಿಕೊಂಡು ಉಸಿರಾಟದ ತೊಂದರೆ. ಈ ನಾವು ಇದಕ್ಕೆ ಒಂದು ವೇಳೆ ಚಿಕಿತ್ಸೆ ಬೇಗ ಕೊಡಲಿಲ್ಲ ಅಂತಂದರೆ ಅದು ಸತ್ತೋಗುತ್ತೆ ಉಸಿರಾಟದ ತೊಂದರೆ. ಸೊ ಇದು ಗಂಟಲು ಬೇನೆ ಒಂದು ರೋಗ ಆಯಿತು. ಈವನ್ ಎಮ್ಮೆಗಳಲ್ಲಿ ಜಾಸ್ತಿ ಅತಿ ತೀವ್ರ ಸ್ವರೂಪ ಇರುತ್ತೆ, ಬಟ್ ಬೇರೆ ಆಕಳುಗಳಲ್ಲಿನೂ ಬರುತ್ತೆ, ಕುರಿಗಳಲ್ಲಿನೂ ಬರುತ್ತೆ. ಸೊ ಮುಖ್ಯವಾಗಿ ಮಳೆಗಾಲದಲ್ಲಿ ಗಂಟಲು ಬೇನೆ ಬರದ ಅಂತಿರ್ತಾವ ಬಹಳ ಅಂದ್ರೆ ಈ ವಾತಾವರಣ ನೀವು ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಬದಲಾವಣೆ ಆಗೋದ್ರಿಂದ ಒತ್ತಡ ದೇಹದ ಮೇಲೆ ಒತ್ತಡ ಬೀಳ್ತದೆ. ಒತ್ತಡ ಬಿದ್ದಾಗ ಆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ಆ ಒತ್ತಡದಿಂದ ಆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗಿ ರೋಗ ಉಲ್ಬಣ ಆಗ್ತದೆ ಈ ಟೈಮ್. ಹೇಗೆ ಗಂಟಲು ಬೇನೆಗೆ ಅದಕ್ಕೆ ಏನಾದ್ರೂ ಇದು ವ್ಯವಸ್ಥೆ ಇದೆ ಬರಲಾರದಂತೆ ಮಾಡ್ಲಿಕ್ಕೆ ಅಥವಾ ಬಂದ ಮೇಲೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಸರ್. ಯಾಕಂದ್ರೆ ಈ ಎಲ್ಲಾ ರೋಗಗಳು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ ನಾವು. ಒಂದು ಪ್ರಾಣಿ ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹಬ್ತಕ್ಕಂಥ ರೋಗಗಳು. ಇದು ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥದ್ದು ಮಳೆಗಾಲದಲ್ಲಿ ಜಾಸ್ತಿ. ನಾವೇನು ಮಾಡಬೇಕು, ಮಳೆಗಾಲ ಬರೋಕ್ಕಿಂತ ಮುಂಚೆನೆ, ಒಂದು ಎರಡು ಅಥವಾ ಮೂರು ತಿಂಗಳ ಮುಂಚೆನೆ, ಈ ರೋಗದ ವಿರುದ್ಧ ಲಸಿಕೆ ಇದೆ, ಲಸಿಕೆ ಲಭ್ಯತೆ ಇದೆ. ಸೊ ನಮಗೇನು HS ಅಂದರೆ ಗಂಟಲು ಬೇನೆಯ ಲಸಿಕೆ ಅಂತ ಹೇಳ್ತೀವಿ, ಹಿಮೊರೆಜಿಕ್ ಸೆಪ್ಟಿಸಿಮಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸೊ ಅದರ ಲಸಿಕೆ ನಮ್ಮ ಪಶು ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ಅದನ್ನು ಕಡ್ಡಾಯವಾಗಿ ಎಲ್ಲ ರೈತರು ಮಾಡಿಸ್ಕೊಳ್ಳೋದು ಬಹಳ ಸೂಕ್ತವಾದದ್ದು. ಅಂದ್ರೆ ಅದು ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಮಳೆಗಾಲಲ್ಲೂ ಹಾಕಿಸ್ಕೋಬಹುದು ಅದನ್ನ. ಏಪ್ರಿಲ್ ಮೇದಲ್ಲಿ ಹಾಕಿಸ್ಬಿಟ್ರೆ ಒಳ್ಳೆಯದು, ಬಹಳ ಒಳ್ಳೆ. ಇಲ್ಲ ಹಾಕ್ಸಿಲ್ಲ ಅಂತಂದ್ರೆ ಮುಂದೆ ನೀವು ಹಾಕಿಸ್ಬೋದ? ಹಾಕ್ಸ್ಬೋದು ಸರ್, ಜೂನ್ ಜುಲೈ ಈ ತಿಂಗಳೆಲ್ಲ. ಬಟ್ ನೀವು ಬೇಸಿಗೆ ಕಾಲ ಏಪ್ರಿಲ್ ಮೇದಲ್ಲಿ ಆದ್ಮೇಲೆ ತಕ್ಷಣ ನಿಮ್ಗೆ ಮಳೆಗಾಲ ಬರ್ತದೆ, ಅವಾಗನೇ ಈ ಜಾನುವಾರುಗಳಿಗೆ ಸ್ಟ್ರೆಸ್ ಆಗುದು. ಅದಕ್ಕೆ ನಾವು ಏಪ್ರಿಲ್ ಮೇದಲ್ಲೇ ಹಾಕಿಸಿದ್ರೆ ಒಳ್ಳೇದು, ಯಾಕಂದ್ರೆ ಅದು ಆರು ತಿಂಗಳವರೆಗೂ ನಿಮ್ಗೆ ಅದರದ್ದು ರೋಗ ನಿರೋಧಕ ಶಕ್ತಿ ಇರ್ತದೆ. ನಾವು ಏಪ್ರಿಲ್ ಮೇದಲ್ಲಿ ಹಾಕಿದ್ರೆ ನಮಗೆ ಮೂರು ತಿಂಗಳ ಒಳ್ಳೆ ಒಂದು ರೋಗ ನಿರೋಧಕ ಶಕ್ತಿ ಸಿಗ್ತದೆ. ನಾವು ಬಂದಾಗ ಹಾಕಿದ್ರೆ ಅದು ಇನ್ನೂ ಉಲ್ಬಣ ಆಗ್ತದೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಈಗ ಶ್ರೀನಿವಾಸ ಮೂರ್ತಿ ಅವರು ಇನ್ನೊಂದು ಏನಂತಂದ್ರೆ, ಎಮ್ಮೆ ಇರ್ಬೋದು ಆಕಳು ಇರ್ಬೋದು, ಈಗೆಲ್ಲ ನೋಡ್ತೀವಿ ಹಳ್ಳಿಯಲ್ಲಿ ಬಹಳಷ್ಟು ಮಳೆಗಾಲದಲ್ಲಿ ಏನು ಸಗಣಿ ಹಾಕೋತಾವಲ್ಲ, ನೀರಿನ ಹಾಗೆ ಸಗಣಿ ಹಾಕ್ತಿರ್ತವೆ, ಅದು ಯಾಕೆ ಆ ಥರ? ಆದರೆ ಅವಕ್ಕೆ ಡೈಜೆಷನ್ ಪ್ರಾಬ್ಲಮ್ ಅಂತಿರೋ ಅಥವಾ ಏನು ಸಮಸ್ಯೆ, ಯಾಕೆ ಅದು ಯಾವ ರೀತಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಚ್ಚುಗೋತದ ಅಂತ ಹೇಳ್ತಾರೆ, ಉಚ್ಚುಗೊಳಕತ್ತಿದೆ ಅಂತ. ಮಳೆಗಾಲದಲ್ಲಿ ಎಲ್ಲ ಜಾಸ್ತಿ ಉಚ್ಚುಗೋತಿರ್ತವೆ ದನಗಳು, ಯಾಕೆ? ಹೌದು, ಒಂದು ಕರೆ ಇದೆ, ಒಂದು ಕರೆ ಇದೆ, ನಂತರ ಮಾಡಿ. ಹಲೋ, ಹಲೋ ಸರ್, ನಮಸ್ತೆ. ಬಾಗಿನಾರ್ ಕ್ಯಾಂಪ್ ಲಿಂಗಪ್ಪ ಅಂತ ಸರ್. ಲಿಂಗಪ್ಪ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಅದೇ ಸರ್, ಒಂದು ಎತ್ತಿಗೆ ಅಡಪತ್ತಿದೆ ಸರ್, ಅದು ವೈದ್ಯರಿಗೆ ತೋರಿಸಿದ್ರ ಹೋಗ್ತಾ ಇಲ್ಲ ಸರ್. ಎತ್ತಿಗೆ ಏನಾಗಿದ್ರೆ? ಬೇರೆ ಕಡೆ ಮೈ ಮೇಲೆ ಎಲ್ಲಿ ಹೋಗಿಲ್ಲ? ಇದ್ರ ಮೇಲೆ, ಭುಜದ ಮೇಲೆ, ಬೆನ್ನಿನ ಮೇಲೆ? ಭುಜದ ಮೇಲೆ ಸ್ವಲ್ಪ ಇದೆ ಸರ್, ಬುಡಕ ಕಾಲಿನ ಗೊಚ್ಚ ತರಿಸ. ಅಂದ್ರೆ ಈಗ ಗಿಡ ಹತ್ರ ತಿಕ್ತದನ್ರಿ ಇದು ತಿಂಡಿ ಇದಾಗಿ? ಅದಕ್ಕೆ ಬಾಲ ಕಡಿತ, ಬಾಲ ಕಡಿತ. ಬಾಳ ಕೊನೆಗೆ ಅದು ಕೂರ್ಲವನೇ ಪೂರ ಹುಚ್ಚ ಹೋಗ್ಬಿಟ್ಟಾರ? ಪೂರ ಬಾಲ ಪೂರ ಹುಚ್ಚ ಅಲ್ಲ, ಬರೀ ಬಾಲ ಇದಷ್ಟು ಉಳಿದಿರ್ತದ ತುದಿ? ಅದೇ ಅದು ಒಂದು ಇದ್ರದ್ದು ಚರ್ಮ ರೋಗ, ಚರ್ಮ ರೋಗ ಇರ್ತದ ಅದು, ಚರ್ಮ ರೋಗನೇ. ನಾವು ತೋರಿಸಿದ್ರು ಹೋಗ್ತಾ ಇಲ್ಲ ಅಂತ ಹೇಳ್ತಾರ, ಡಾಕ್ಟರ್ ತೋರಿಸ್ಯಾರ ಕಾಣ ಸರ್, ತೋರಿಸಿರೇನ್ರಿ ಲಿಂಗಪ್ಪ ಅವ್ರೆ? ತೋರಿಸಿ ಸರ್, ಒಂದು ವರ್ಷ ಆಯ್ತು ರೀ ತೋರಿಸಿ, ಸ್ವಲ್ಪ ಅಂತ ಬೇರೆಣ್ಣ ಅಂತ ಕೊಡ್ತಾರೆ ಸರ್, ಲೋಷನ್ ಅಂತ ಕೊಡ್ತಾರ ಎಲ್ಲ ಹಚ್ಚಿವಿ, ಅದು ಅಲ್ಲ. ಈಗ ನೀವು ಬರೇ ಬೇವಿನ ಎಣ್ಣೆ ಅದು ಹಚ್ಚಿದ್ರೆ ಅಷ್ಟೇ ಅಲ್ಲ, ಇಂಜೆಕ್ಷನ್ನು ಮಾಡಿಸ್ಬೇಕು. ಅದಕ್ಕೆ ಕೆಲವು ಇಂಜೆಕ್ಷನ್ ಬರ್ತವೆ. ಈಗ ಅದು ಚರ್ಮದಲ್ಲಿ ಕೊಡ್ತಕ್ಕಂತ ಒಂದು ಇಂಜೆಕ್ಷನ್ ಇದೆ, ಅವರು ಡಾಕ್ಟರ್ಗಳನ್ನ ಕೊಡ್ತಾರೆ. ಸೊ ಅದನ್ನ ನೀವು ಒಂದ್ ಸಾರಿ ಮಾಡಿ ಬಿಟ್ಟರೆ ನಡೆಯೋದಿಲ್ಲ. ಎಷ್ಟು ಸಾರಿ ಮಾಡಿಸಿದೀರಿ? ಹಾ, ನೀವು ಅದೇನಾದ 14 ದಿವಸಕ್ಕೆ ಒಂದ್ಸಾರಿ ಅಂದ್ರೆ, ಅಥವಾ ಅಟ್ಲೀಸ್ಟ್ 2-3 ವಾರಕ್ಕೆ ಒಂದ್ಸಾರಿ ರಿಪೀಟ್ ಮಾಡಬೇಕು. ಮತ್ತೆ ಅವ್ರೇನು ಒಂದು ಔಷಧ ಏನು ಕೊಟ್ಟಿರ್ತಾರೆ ನೋಡು, ಲಿಂಡೇನ್ ಲೋಷನ್ ಅಂತೇಳಿ ಬಿಳಿ ಒಂದು ಔಷಧನ ಕೊಟ್ಟಿರ್ತಾರಲ್ಲ, ಅದು ಕೂಡ ಹಚ್ಕೊಂತಿರ್ಬೇಕು. ಇದ್ರ ಜೊತೆಗೆ ನೀವು ಅದನ್ನ ಇಂಜೆಕ್ಷನ್ ಸ್ವಲ್ಪ ಬರಬಾರ್ದು ಮತ್ತೆ ವಾಪಸ್ ಅಂತಂದ್ರೆ ಒಂದು 2-3 ಸಾರಿ ಕಂಟಿನ್ಯೂ ಮಾಡಬೇಕು. ನೀವು ಸ್ವಲ್ಪ ಆರಾಮಾಗ್ಯದ ಅಂತೇಳಿ ಸಡೆ ಬಿಡಬಾರ್ದು. ಅದು ಸೈಕಲ್ ಇರ್ತದ್ರಿ, ಸೈಕಲ್ ನೀವು ಕಂಟಿನ್ಯೂ ಈಗ ಒಂದು ಸ್ವಲ್ಪ ದಿವಸ ಮಾಡಿ ಬಿಟ್ಬಿಟ್ರೆ ಅಂದ್ರೆ ಮತ್ತೆ ವಾರ ಮತ್ತೆ ಬರ್ತದ ಅದನ್ನ. ಅದಕ್ಕೆ ಒಂದು ವಾರಕ್ಕೊಂದು ಇಂಜೆಕ್ಷನ್, ಆರ್ಮಿಟನ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ ಚರ್ಮದ್ದು, ಅದನ್ನೊಂದು ವಾರಕ್ಕೊಂದ್ಸಲ ಮಾಡಿಸ್ರಿ. ಆಮೇಲೆ ಅದಕ್ಕೆ ಹಚ್ಚಲಕ್ಕೆ ಲೋಷನ್ಗಳು ಅಂತ ಬರ್ತಾವೆ, ಬೇರೆ ಬೇರೆ ಟೈಪ್ ಎಲ್ಲ ಸಿಗ್ತವೆ. ನೀವು ಡಾಕ್ಟರ್ ತೋರಿಸ್ರೆ ಆ ಲೋಷನ್ನು ಆ ಇಂಜೆಕ್ಷನ್ಸ್ ಕಂಟಿನ್ಯೂ ಆಗಿ ಒಂದು 3 ವಾರ ಹಿಂಗೆ ಮಾಡಿಸಿ ಅದನ್ನು ಲೋಷನ್ ಹಚ್ಚಿರಿ, ತಾನೇ ಕಂಟ್ರೋಲ್ ಆಗ್ತದೆ. ಇಲ್ಲ ಸರ್, ಮಾಡಿ ಸರ್, ಕಂಟಿನ್ಯೂ ಮಾಡಿದಾರೆ ಸರ್, 3-4 ಸಲ ಸೂಜಿ ಮಾಡಿದಾರೆ, ಬಂದ್ ಮಾಡ್ಯಾರ ಸೂಜಿ ಮಾಡಿದಾರೆ ಬರ್ತಾವ ಸರ್ ಮತ್ತೆ ಒಂದು. ಅದೇ ಅದೇ ಅದೇ ಅದು ರಿಪೀಟ್ ಆಗ್ತಾರೆ, ಅದಕ್ಕೆ ಸ್ವಲ್ಪ ಅದನ್ನ ಬಿಡಬಾರ್ದು ಕಂಟಿನ್ಯೂ ಆಗಿ ಅದನ್ನು. ಅದಕ್ಕೂ ಹೆಚ್ಚಿನ ಔಷಧ ಇದೆ ಇನ್ನು, ಡಾರ್ಮೆಕ್ಟಿನ್ ಅಂತ ಬರ್ತದೆ, ಅಂತವೆಲ್ಲ ಔಷಧಗಳು ಮಾಡ್ತಾರೆ. ಡಾಕ್ಟ್ರಿಗೆ ಹೇಳ್ರಿ ಈ ರೀತಿ ಬರ್ತಾ ಇದೆ ಮತ್ತೆ ವಾಪಸ್ಸು, ಇನ್ನೂ ಹೆಚ್ಚಿನ ಒಂದ್ ಕೆಲವು ಔಷಧಗಳನ್ನ ಅವ್ರು ಮಾಡ್ತಾರೆ. ಅವರು ಕಡಿಮೆ ಮಾಡಿಬಿಡಂತ ಇಲ್ಲ, ಇಲ್ಲ ಕಡಿಮೆ ಆಗುತ್ತೆ, ನೀವು ಕರೆಕ್ಟ್ ಆಗಿ ಮಾಡಿಸಿದ್ರೆ ಕಡಿಮೆ ಆಗುತ್ತೆ. ಬಟ್ ಇವು ಯಾಕಂದ್ರೆ ಇವು ಚರ್ಮ ರೋಗಗಳು ನಿಮಗೆಲ್ಲ ಗೊತ್ತು, ಇವನ್ ಅಷ್ಟು ಬೇಗ ಹೋಗ್ತಾವ. ಬಟ್ ನಾವು ಕರೆಕ್ಟ್ ಆಗಿ ಅದನ್ನ ಪಾಲನೆ ಮಾಡ್ಬೇಕು. ಅವ್ರು ಹೇಳಿದಂತ ಔಷಧ ಯಾವಾಗ ಯಾವಾಗ ಹೇಳಿರ್ತಾರೆ ಅದನ್ನ ಹಚ್ಚಬೇಕು. ಯಾವಾಗ ಯಾವಾಗ ಇಂಜೆಕ್ಷನ್ ಸ್ವಲ್ಪ ಕೂದ್ಲ ಬಂದಾವ ಅಂತ ಹೇಳೋಣ, ನಾವೇನ್ ಮಾಡ್ತೀವಿ ಸಡೆ ಬಿಟ್ಬಿಡ್ತೀವಿ, ಮತ್ತೆ ಅದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ವಾಪಸ್ ಮರುಕಳಿಸ್ತದ. ಅದ್ರಗೋಸ್ಕರ ಅದನ್ನ ಆದಷ್ಟು ಬಿಡ್ಲಾರ್ದಂಗ ಒಂದು 4-5 ಸರಿ ಇಂಜೆಕ್ಷನ್ ಅನ್ನ ಮಾಡಿಸ್ರಿ. ಕಂಟಿನ್ಯೂಸ್ ತಿಂಗಳ ಅಥವಾ 2 ತಿಂಗಳವರೆಗೆ ಔಷಧಗಳನ್ನ ಹಚ್ಚರಿ, ಅಂದ್ರೆ ಹೋಗುತ್ತೆ ಡೆಫಿನೆಟ್ಲಿ. ನಾ ನೋಡಿನ್ರಿ ಫೀಲ್ಡ್ ಕಡಿಮೆ ಆಗ್ಯಾವ, ಎಷ್ಟೋ ಮಾಡಿವಿ ಕಡಿಮೆ ಆಗ್ಯಾವ, ಕಡಿಮೆ ಆಗ್ತದ. ಬಾಲ ಒಂದೊಂದು ಪೂರಾ ಇದನ್ನ ಬಿಚ್ಚಿ ಹೋಗಿರ್ತಾವ, ಬರೀ ಬಾಲ ಅಷ್ಟೇ ಉಳಿದಿತ್ತು. ಅಂಥವೆಲ್ಲ ಸ್ವಲ್ಪ ಇದಾಗಿವೆ, ಆಯಿಂಟ್ಮೆಂಟ್ ಹಚ್ಬೇಕು, ಅದಕ್ಕೆ ಆಯಿಂಟ್ಮೆಂಟ್ ಇರ್ತಾವ, ಲೋಷನ್ ಇರ್ತಾವ, ಆ ಇಂಜೆಕ್ಷನ್ಸು, ಇವನ್ನೆಲ್ಲ ನೀವು ಕಂಟಿನ್ಯೂ ಆಗಿ ಮಾಡ್ಕೋತಾ ಹೋಗ್ರಿ. ಅದು ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ಮಾಡಿ. ಲಿಂಗಪ್ಪ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ಯಾದಗಿರಿ ಜಿಲ್ಲೆ ತಾಲೂಕಾ ಗುರುಮಿಡ್ಕಲ್ ಗ್ರಾಮ ಯದ್ಲಾಪುರ ಸರ್. ಯದ್ಲಾಪುರಿಂದ? ಹೌದು ಸರ್. ಏನದಾವ ನಿಮ್ಮ ಎಮ್ಮೆ ಅದಾವ, ಆಕಳ ಅದಾವ, ಕುರಿ ಅದಾವ, ಏನದಾವ ರೀ ಸರ್? ನಾವು ಆಡುಗಳಿದೆ ಸರ್, ಒಂದು 30 ಇದೆ ಸರ್. 30 ಆಡ ಸಾಕಿರಿ? ಹೌದು ಸರ್. ಏನು ಆಡಿಂಗ್, ಏನು ಸಮಸ್ಯೆ ಆಗ್ಯದ? ಏನಿಲ್ಲ ಸರ್, ಯಾವಾಗ ಪ್ರತಿದಿನ ಪ್ರತಿ ಮಳೆಗಾಲ ಬಂದ್ರೆ ಅವು ಕುಟ್ಟೋ ಚಾಲ ಆಗ್ತದೆ ಸರ್ ಆಡುಗಳು. ಇದು ಫುಟ್ ರಾಟ್ ಅಂತಾರ, ಕಾಲು ರೋಗ ಅಂತಂದು. ಅದು ಮಳೆಗಾಲದಾಗ ಈ ನಾವು ಕೆಸರು ನೀರ್ ನಿಂತಲ್ಲೆಲ್ಲ ಓಡಾಡ್ತಾವಲ್ಲ, ಅವಾಗ ಅವು ಇದು ರೋಗಾಣು ಇದಾಗಿ ಕಾಲಿಗೆ ನಡುವ ಈ ಗೊರಸು ನಡುವ ಗಾಯದಂಗಾಗಿ ಅಲ್ಲಿ ಉಣತರ ಆಗ್ತವಾಗಿ. ಈಗ ಏನಾಗುತ್ತೆ, ಹಳೆ ನೀವು ಮುಳ್ಳಾಗ ಅದಲ್ಲೆಲ್ಲ ತಿರುಗಾಡಿ ಒಳಗಡೆ ಗಾಯ ಇದ್ದವು ಇರ್ತಾವಲ್ಲ, ಯಾವಾಗ ಇದು ಸೆಲಿತದಲ್ಲ ಡಾಕ್ಟರ್ ಹೇಳಿದ್ರಲ್ಲ, ಆ ಸೆಲ್ತಂತ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು ಅಂದ್ರೆ ರೋಗಾಣುಗಳು ಜಾಸ್ತಿ, ಅವುಗಳ ಸಂಖ್ಯೆ ಆಗಿ ಬಾವು ಬರ್ತದೆ. ನೀವು ಅಕಸ್ಮಾತ್ ಅದನ್ನ ನೀವು ಹಂಗೆ ಮತ್ತೆ ಹೊಡ್ಕೊಂಡು ಹೋಗ್ತೀರಿ, ಸಿಕ್ಕಾಪಟ್ಟೆ ಬಾವು ಜಾಸ್ತಿ ಆದಾಗ ಅದು ಮ್ಯಾಲ ಚಪ್ಪಿಗೂ ತಗೊಂಡ್ಬಿಡ್ತದೆ, ಅಲ್ಲಿನೂ ಸ್ಪ್ರೆಡ್ ಆಗಿ ಮ್ಯಾಲೆ ಎಲ್ಲೆಲ್ಲ ಚಪ್ಪಿ ಒಣಗಕ್ಕೆ ಶುರು ಆಗ್ತದೆ. ಅದ್ರಗೋಸ್ಕರ ಸೊ ಇಂಥವನ್ನ ನೀವು ಏನ್ ಮಾಡ್ಬೇಕು, ಕೊಟ್ಟಿಗೆಯಲ್ಲಿನೆ ಅವಕ್ಕೆ ಒಣ ನೆಲದ ಮೇಲೆ ಬಿಟ್ಟು ಅವಕ್ಕೆ ಕೆಲವು ಔಷಧಿಗಳು ಬರ್ತಾವ ಆಸ್ಪತ್ರೆಗಳಲ್ಲಿ ಕೊಡ್ತಾರೆ, ಕಾಪರ್ ಸಲ್ಫೇಟು ಇಂಥವೆಲ್ಲ, ಅವನ್ನೆಲ್ಲ ನೀರಲ್ಲಿ ಇದು ಮಾಡಿ ಕಾಲು ತೊಳಿತಾ ಇರ್ಬೇಕು. ಮತ್ತೆ ಕೆಲವು ಇಂಜೆಕ್ಷನ್ ಮಾಡಿಸ್ತಾರೆ ಡಾಕ್ಟರ್ಗಳು ಬಂದು ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ನೀವು ವಾರಗಟ್ಟಲೆ ಅವಕ್ಕೆ ಆರೈಕೆ ಮಾಡಿದ್ರೆ ಆರಾಮ ಆಗ್ತಾವ. ನಾವು ಬಹಳ ರೈತರು ಮೊದಲೇ ಬರ್ಲಾರ್ದಂಗ ಇಂಜೆಕ್ಷನ್ ಕೊಟ್ರೆ ಬರ್ಲಾರ್ದಂಗ ಇರ್ತಾವಂತ ಕೇಳ್ತಾ ಇದೀನಿ ಸರ್ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಇದಕ್ಕೆ ಲಸಿಕೆ ಇಲ್ಲ ನಮ್ಮ ದೇಶದಲ್ಲಿ ಇನ್ನೂ ಇದುವರೆಗೆ, ಇದು ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥದ್ದು. ಸೊ ಇದಕ್ಕೆ ಇನ್ನೂ ಲಸಿಕೆ ನಮ್ಮ ಇದರಲ್ಲಿ ಬಂದಿಲ್ಲ ಆಸ್ಪತ್ರೆಗಳು. ನಾವು ರೋಗ ಬರೋಕ್ಕಿಂತ ಮೊದಲು ಆಗ್ತಿವಲ್ಲ ಆ ಥರ ಇಂಜೆಕ್ಷನ್ಸ್ ಇಲ್ಲ. ಇದನ್ನ ನಾವು ಹೆಂಗೆ ಇದು ಮಾಡ್ಬೇಕಪ್ಪ ಅಂದ್ರೆ, ಸ್ವಲ್ಪ ಆದಷ್ಟು ಸಾಧ್ಯವಾದಷ್ಟು ನೀರಿನಾಗ ಕೆಸರಿನಾಗ ಅವನ್ನ ಇದು ಮಾಡಲಾರ್ದಂಗೆ ಈ ಮಳೆಗಾಲದಾಗ ಸ್ವಲ್ಪ ಹಾಂ ನೋಡ್ಕೋಬೇಕು. ಸಪೋಸ್ ಅದಕ್ಕೆ ಅಷ್ಟೆಲ್ಲ ಮಾಡಿದ್ರು ಬಂತಂದ್ರೆ ಅದಕ್ಕೇನಿಲ್ಲ. ನಿಮ್ದು ದವಾಖಾನೆ ಸಮೀಪ ಯಾವ್ದದ ನಿಮಗಲ್ಲಿ ದವಾಖಾನೆ? ಅದಾ ಬಾಗಲಾಗದಲ್ಲ, ಅಲ್ಲಿದ್ರೆ ನಿಮಗೆ ಬೇವಿನ ಎಣ್ಣೆ ಕೊಡ್ತಾರೆ, ಆಮೇಲೆ ಪೊಟ್ಯಾಷಿಯಂ ಪರ್ಮೇಟ್ ಪೌಡರ್ ಅಂತ ಕೊಡ್ತಾರೆ, ಒಂದು ಕೆಂಪು ಸ್ವಲ್ಪ ನೀರು ಹಾಕಿ ಕೆಂಪಾಗ್ತದೆ, ಅದನ್ನು ತೊಳಿಬೇಕು. ತೊಳೆದು ಬೇವಿನ ಎಣ್ಣೆ ಹಚ್ಚಿ ಒಂದು 4-5 ದಿವಸ ಮಾಡಿದರೆ ಕಂಟ್ರೋಲ್ ಆಗ್ತವೆ. ನೀವು ಹಂಗೆ ಬಿಟ್ಬಿಟ್ಟಂದ್ರೆ ಏನಾಗ್ತದೆ, ಮತ್ತೆ ಹುಳ ಬಿದ್ದು ಪೂರಾ ಇದಾಗಿ ಕೀವಾಗಿ ಪೂರ ಕುಂಟೋದು ಮೇ ತಿನ್ನೋದು ಬಿಡೋದು ಮತ್ತೆ ಸಾಯ್ಲಕ್ ಸ್ಟಾರ್ಟ್ ಆಗ್ತಾವ. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಔಷಧಿ ತಂದು ಎಲ್ಲ ತೊಳೆದು ಎಲ್ಲ ಸೂದಿ ಇಂಜೆಕ್ಷನ್ ಎಲ್ಲ ಅವ್ರ ಹತ್ರ ಮಾಡಿಸ್ತೀವಿ ಸರ್ ಎಲ್ಲ. ಆದ್ರೆ ನಾವು ಒಂದೊಂದು ಆಡು 1-2-3 ತಂಗ ಕುಡಿತಾ ಒಂದೊಂದು ಆಡಿಗೆ ಆರಾಮಾಗುತ್ತೆ, ಅದಕ್ಕೆ ಸ್ವಲ್ಪ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇಂಜೆಕ್ಷನ್ ಮಾಡಿಸ್ಬೇಕ್ರಿ, ಬರೀ ಕಾಲ್ ತೊಳೆಯೋದು ಒಂದೆಣ್ಣಂಗಿಲ್ಲ, ಒಳಗಡೆ ಬಹಳ ಡೀಪ್ ಇದ್ರು ಒಂಥರ ಅನೇರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಬಹಳ ಒಳಗಡೆ ಇರ್ತದೆ, ಮಾಂಸಖಂಡಗಳ ಒಳಗಡೆ ಜಾಸ್ತಿ ಇರುತ್ತಲ್ಲ, ಅದನ್ನ ಕಾಲು ಸ್ವಚ್ಛ ತೊಳೆಯೋದು ಒಂದೇ ಮುಖ್ಯ ಅಲ್ಲ, ಇಂಜೆಕ್ಷನ್ನು ಮಾಡಿಸ್ರಿ. ಇದು ಇನ್ನೊಂದು, ಒಂದು ಕುರಿಯಿಂದ ಇನ್ನೊಂದು ಕುರಿಗೂ ಹಬ್ಬುತ್ತದೆ ಇದು. ನಾವು ರೈತರು ಏನು ಮಾಡ್ತೀವಿ, ಅದು ಬಂದಂಥದಕ್ಕೆ ಸಪ್ರೇಟ್ ಮಾಡಿ ಅವಕ್ಕೆ ಕಾಲು ತೊಳೆದು ಅವಕ್ಕೆ ಸಪ್ರೇಟ್ ಇಡಬೇಕು. ಇಲ್ಲ ನೀವು ಹೊರಗಡೆ ಕುರಿಲಿಂದ ಬರ್ತಾವಲ್ಲ, ನಿಮ್ಮ ಶೆಡ್ ಒಳಗಡೆ ಹೋಗೋಕ್ಕಿಂತ ಮುಂಚೆನೆ ಆ ಕಾಲಿನ ಇದ್ರೊಳಗೆ ಒಂದು ಏನಂದ್ರೆ ಬಾಕ್ಲಿ ಒಳಗೆ ಅದನ್ನು ಈಗ ಡಾಕ್ಟರ್ ಹೇಳಿದ್ರಲ್ಲ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನೀರು ಹಾಕಿಡ್ಬೇಕು, ಅಂದರೆ ಇದನ್ನು ಹರಡೋದನ್ನು ತಪ್ಪಿಸ್ಬೋದು. ಸರಿ ಸರಿ ಸರ್, ಅದೇ ಸರ್ ನಾನು ಅದೇ ಮೊದಲ ಲಕ್ಷ ಇರೋದಿಲ್ಲ, ಇದು ಮೊದಲೇ ಬರಲ್ಲ ಹಾಕ್ಸ್ಬೇಕಂತ ಒಂದು ಅದೇ ಆದಂತ ಕೇಳಿದೆ. ಡಾಕ್ಟರ್ ಇನ್ನೊಂದ್ ಸರ್, ಇದು ಆಕಳ ಎಣ್ಣೆಗೆ ಅವಾಗ ನೀರಲ್ಲ ಅವು ಬೈಲೆಲ್ಲ ಮೇಯ್ತಾರ ಸರ್, ಅವಾಗ ಬರಲ್ಲ ಇವಾಗ ಬರ್ತಾರ ಸರ್? ಇದು ವಿಶೇಷವಾಗಿ ಕುರಿ ಆಡು ಏನ್ ಮಾಡ್ತೀರಿ ನೀವು, ಸಿಕ್ಕಾಪಟ್ಟೆ ಅಡವಿ ಅಂದ್ರೆ ಹೊರಗಡೆ ಬಯಲು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮೇಡಿಸ್ಕೊಂಡು ಹೋಗ್ತಿರಲ್ಲ, ಅವು ಹಳೆ ಗಾಯಗಳು ಮತ್ತೆ ಮುಂಜಾನೆ ಹೋದ್ರು ಹಳ್ಳ ದಾಟ್ತಾರ, ಇವೆಲ್ಲ ಇದರಿಂದ ಗೊರಸೆಗಳ ನಡುವ ಗಾಯಗಳು ಏನೇ ಇದ್ರು ಅವು ಸೆಲ್ತಂಗಾಗಿ ಡಾಕ್ಟರ್ ಹೇಳಿದ್ರಲ್ಲ ಒಳಗಡೆ ಬ್ಯಾಕ್ಟೀರಿಯಾಗಳ ವೃದ್ಧಿ ಆಗುತ್ತೆ ಜಾಸ್ತಿ. ಒಳ್ಳೇದ್ರಿ, ಧನ್ಯವಾದ ಡಾಕ್ಟರ್ ಪ್ರಹ್ಲಾದ್ ಅವರೇ. ಮುಖ್ಯವಾಗಿ ಉಣ್ಣೆ ಬಗ್ಗೆ ತಾವು ಹೇಳ್ತಾ ಇದ್ರಿ, ಉಣ್ಣೆ ಹೇಗೆ ಈ ಮಳೆಗಾಲದಲ್ಲಿ ಬರುತ್ತೆ, ಜಾಸ್ತಿ ಕೊಟ್ಟಿಗೆ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಅದೇ ಹೀಗಾಗಿ ಉಣ್ಣೆ ಜಾಸ್ತಿ ಕಾಟ ಅಂತ ಹೇಳ್ತಿರ್ತಾರೆ ರೈತರು. ಈಗ ಏನ್ ಮಾಡ್ಬೇಕು ಅದಕ್ಕೆ, ಈಗ ಬಂತಂದ್ರೆ ಉಣ್ಣೆಗೆ ಏನ್ ಮಾಡ್ಬೇಕು, ಆರೈಕೆ ಏನ್ ಮಾಡ್ಬೇಕು ಹೇಳಿದ್ರು? ಈಗ ವಿಶೇಷವಾಗಿ ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಾಯಿಶ್ಚರ್ ಅಂದ್ರೆ ತೇವಾಂಶ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ವಾತಾವರಣ ಈ ಉಣ್ಣೆಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ. ಸೊ ಅದೇ ಬ್ಯಾಸಗಿಯಲ್ಲಿ ಅಷ್ಟು ಜಾಸ್ತಿ ಇರಂಗಿಲ್ಲ, ಈ ಸಮಯದಲ್ಲಿ ಜಾಸ್ತಿ ಇರ್ತಾವ. ವಿಶೇಷವಾಗಿ ಉಣ್ಣೆಗಳು ಕೊಟ್ಟಿಗೆಯ ಗೋಡೆಗಳಲ್ಲಿ, ಸಂದ್ಗಳಲ್ಲಿ, ಎಲ್ಲ ಕಡೆನೂ ಅವುಗಳ ಮೊಟ್ಟೆ ಇಟ್ಟು ಸಿಕ್ಕಾಪಟ್ಟೆ ಲಕ್ಷಾಂತರಗಳ ಸಂಖ್ಯೆಯಲ್ಲಿ ಇರ್ತವೆ. ಇವನ್ ಕುರಿ ಅಥವಾ ದನಗಳ ಮೈ ಮೇಲೂ ಕೂಡ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಸೊ ಇದಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು, ಪ್ರತಿ 4 ತಿಂಗಳಿಗೆ ಒಂದ್ಸಾರಿ ದನಗಳಿಗೆ ಅಥವಾ ಎತ್ತುಗಳಿಗೆ ಯಾವುದಕ್ಕೆ ಇರಲಿ ಉಣ್ಣೆ ಮೈ ಮೇಲೆ ಹಚ್ಚಲಿಕ್ಕೆ ಇವತ್ ನಾಳೆ ಒಳ್ಳೆ ಔಷಧಗಳು ಬಂದಿವೆ. ಒಳ್ಳೆ ಮೈ ಮೇಲೆ ಈಗ ಮೊದಲೆಲ್ಲ ನೀರಲ್ಲಿ ಕಲಸಿ ಹಚ್ಚಕ್ಕೆ ಹೇಳ್ತಿದ್ವಿ, ಈಗ ಹಂಗೇನೇ ಇಲ್ಲ. ದುಬ್ಬದ ಗೇರಿ ಮೇಲೆ ತೆಲಿಲಿಂದ ಹಿಡ್ಕೊಂಡು ಬಾಲದ ತನಕ ಅದು ಒಂದು ಜೆಲ್ ಅಂದ್ರೆ ಕೊಬ್ಬರಿ ಎಣ್ಣೆ ಟೈಪ್ ಔಷಧ ಇರ್ತದೆ, ಅದನ್ನ ಹಾಕಿಬಿಟ್ರೆ ತಾನಾಗಿ ಉಣ್ಣೆ ಸತ್ತು ಬಿದ್ದು ಬಿಡ್ತಾವ. ಇದು ಒಂದೇ ಮಾಡಿ ನಾವು ಕೈ ಸಡೆ ಬಿಡಬಾರ್ದು. ನಾವೇನ್ ಮಾಡ್ಬೇಕು, ಮೈ ಮೇಲೆ ನಿರ್ವಹಣೆ ಮಾಡೋದ್ರ ಜೊತೆಗೆ ಕೊಟ್ಟಿಗೆಯಲ್ಲಿನೂ ಕೂಡ ಈಗ ಬ್ಯೂಟಾಕ್ಸ್ ಅಂತ ಔಷಧ ಸಿಗ್ತದೆ, ಸ್ವಚ್ಛತೆಯನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಈಗ ಕೊಟ್ಟಿಗೆಯಲ್ಲಿ ಒಂದ್ ದಿವಸ ದನಗಳನ್ನು ಹೊರ ಕಟ್ಟಬೇಕು. ಬೆಳಗ್ಗೆ ಕೊಟ್ಟಿಗೆ ಸ್ಪ್ರೇ ಮಾಡಿ ಒಂದ್ 5-6 ತಾಸು ಬಿಟ್ಟು ಅಥವಾ 8 ತಾಸು ಬಿಟ್ಟು ನಂತರ ಜಳ ಮತ್ತೆ ತೊಳೆದು ಮತ್ತೆ ವಾಪಸ್ ದನಗಳನ್ನ ಸಂಧಿಗಳಲ್ಲಿ ಕೂಡ ಕೂತಿರ್ತಾವ ಒಳಗಡೆ, ಅದಕ್ಕೆ ಬಹಳ ಕಷ್ಟ ಆಗ್ತದೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಸಂಧಿಗಳನ್ನು ಮಾಡಿದ್ರೆ ಅದು ಬಿಟ್ಟು ನಾವು ರೈತರು ಬಹಳಷ್ಟು ಜನ ಬರೀ ದನಗಳಿಗೆ ಮೈ ಮೇಲೆ ಅಷ್ಟೇ ಕ್ಲೀನ್ ಮಾಡಿ ಹಚ್ಚಿದ್ರೆ ಮತ್ತೆ ಒಂದ್ 2 ವಾರ ಆದ್ಮೇಲೆ ಮತ್ತೆ ಮೈ ಮೇಲೆ ಏರಿಬಿಡ್ತಾವ. ಒಂದ್ ಕರೆ ಇದೆ. ಹಲೋ ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ರೀ? ಜೂಕೂರ್ ಗ್ರಾಮದಿಂದ ಭೀಮನಗೌಡ ಪಟ್ಟಿ ಸರ್ ಮಾತಾಡೋದು. ಭೀಮನಗೌಡ್ರೆ, ಕೇಳಿ ಪ್ರಶ್ನೆ ಕೇಳಿ, ಏನು ಎಮ್ಮೆ ಅದಾವ, ಆಕಳ ಅದಾವ, ನಿಮ್ಮ ಕುರಿಗಳದಾವ? ಎಲ್ಲ ನಮ್ಮ ಏನು ಎಮ್ಮೆಗಳು ಇದಾವ ಸರ್ ಎರಡು. ಎಮ್ಮೆ ಎಷ್ಟ ಇದಾವ್ರಿ? ಎರಡ್ ಅದಾವ. ಎರಡ್ ಅದಾವ ಸರ್. ಏನ್ ಹೇಳ್ತಾವ ಎಮ್ಮೆ? ನಮ್ಮ ಸರ್ ನಮ್ಮ ಹಳ್ಳಿಗಳ ಎಲ್ಲ ಜಾನುವಾರುಗಳಿಗೆ ಆರೋಗ್ಯವಾಗಿರ್ಬೇಕಂದ್ರೆ ವರ್ಷದಲ್ಲಿ ಎಷ್ಟು ಸಲ ಇಂಜೆಕ್ಷನ್ ಮಾಡಬೇಕು ಸರ್? ವರ್ಷದಲ್ಲಿ ಎಷ್ಟು ಸಲ ಇಂಜೆಕ್ಷನ್ ಹಾಕಿಸ್ಬೇಕಂತಾರ ಅವರು? ನೋಡ್ರೆ, ಈಗ ಅದು ಎಷ್ಟು ಸಲ ಇಂಜೆಕ್ಷನ್ ಅಂತ, ಈಗ ರೋಗಗಳು ಬೇರೆ ಬೇರೆ ರೋಗಗಳು ಬರ್ತಾವ, ಅದಕ್ಕೆ ಆ ರೋಗಗಳ ವಿರುದ್ಧ ನಾವು ಲಸಿಕೆ ಹಾಕ್ಸ್ಬೇಕು. ಈಗ ಉದಾಹರಣೆ ಅಂದ್ರೆ ನೀವು ಕಾಲು ಮತ್ತು ಬಾಯಿ ರೋಗ ಅಂತೀವಿ, ಅಥವಾ ನಾವು ಗಾಳಿ ಅಂತ ಹೇಳ್ತಾರಲ್ಲಿ, ಅದಕ್ಕೆ ನಾವೀಗ ಸರ್ಕಾರದಿಂದ ಫೆಬ್ರವರಿ ಮಾರ್ಚಲ್ಲಿ ಒಂದ್ಸಲ, ಆಗಸ್ಟ್ ಸೆಪ್ಟೆಂಬರ್ಲಿ ಒಂದ್ಸಲ, ಎರಡು ಸಲ ನಾವು ಗಾಳಿ ಸೂಜಿ ಹಾಕ್ತಿರೋದು, ಕಾಲು ಮತ್ತು ಬಾಯಿ ರೋಗ ಅಂತಾರೆ. ಹೌದು, ಪ್ರತಿ ಹಳ್ಳಿಗೆ ಬಂದು ಹಾಕ್ತಿವಿ. ಈಗ ಕೊರೋನಾದ್ರಿಂದ ಒಂದ್ ವರ್ಷ ಎರಡು ವರ್ಷ ಹಾಕಿರ್ಲಿಲ್ಲ, ಈಗ ಮತ್ತೆ ಈ ವರ್ಷದಿಂದ ಮತ್ತೆ ಪ್ರಾರಂಭ ಆಗ್ತದ್ರಿ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಐತ್ರಿ? ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಪ್ರಾರಂಭ ಆಗ್ತದ್ರಿ. ಈಗ ಡಾಕ್ಟರ್ ಈಗ ನಮ್ಮ ಹಳ್ಳಿಗಳಲ್ಲಿ ಡಾಕ್ಟರ್ಗಳು ಹೆಂಗಾರಂದ್ರೆ, ಈಗ ದನ ಕರುಗಳೆಲ್ಲ ಮೇಯಕ್ ಹೋದಾಗ ಅವಾಗ ಬರ್ತಾರ್ರಿ, ಮಧ್ಯಾಹ್ನ 10-11 ಗಂಟೆಗೆ ಬಂದು ಬರ್ತಾರ್ರಿ, ಸಾಯಂಕಾಲ 4 ಗಂಟೆಗೆಲ್ಲ ತಮ್ಮ ಊರಿಗೆ ಹೋಗ್ಬಿಡ್ತಾರ. ದನ ಕರುಗಳು ಯಾಕೆ ಇರೋದಲ್ಲ ಸರ್ ಊರಲ್ಲಿ? ಇಲ್ಲ ರೀ, ಈಗ ಲಸಿಕೆ ಹಾಕ್ಬೇಕಾದ್ರೆ ಹಿಂದಿನ ದಿವಸ ಹೇಳ್ತೀವಿ, ಅಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಎಲ್ಲರು. ಊರಾಗ ಡಂಗುರ ಅಥವಾ ಏನಾದ್ರೂ ವ್ಯವಸ್ಥೆ ಇತ್ತಂದ್ರೆ ಅಥವಾ ಮೈಕಲ್ಲಿ ಇತ್ತಂದ್ರೆ ಮೈಕಲ್ಲಿ ಹೇಳಿಸ್ತೀವಿ ಹಿಂದಿನ ದಿವಸ ಸಾಯಂಕಾಲ. ಸಾಯಂಕಾಲ ಹೇಳಿಸಿ ಬೆಳಗ್ಗೆನೆ ನಾವು ಇಲ್ಲೇ ಎಲ್ಲ ಹಳ್ಳಿಗಳಿಗೆ ಬೇರೆ ಬೇರೆ ಟೀಮ್ಗಳು ಮಾಡ್ತಾರೆ. ಆ ಒಂದೊಂದು ಕೆಲವು ಹಳ್ಳಿಗಳಿಗೆ ಟೀಮ್ ಮಾಡ್ತಾರೆ, ಆ ಟೀಮ್ ಒಂದೊಂದು ಹಳ್ಳಿಗೆ 3-4 ಜನ ಬಂದು ಮಾಡ್ತಾರೆ. ಅದು ಒಂದು. ಆಮೇಲೆ ಒಂದೇ ರೋಗ ಅಂತಲ್ಲ, ಈಗ ನೀವು ಮಳೆಗಾಲ ಆದಮೇಲೆ ಮಳೆಗಾಲದಲ್ಲಿ ಯಾವ ಬರ್ತವೆ, ಚಪ್ಪೆ ರೋಗ ಬರ್ತದೆ, ಗಂಟ್ಲು ರೋಗ ಬರ್ತದೆ. ಆ ಟೈಮ್ನಾಗ ಏನಾಗ್ತದೆ ಅಂದ್ರೆ ನೀವು ಮುಂಚೆನೆ ಏಪ್ರಿಲ್ ಮೇದಲ್ಲಿ ಅದಕ್ಕೆ ಆ ಲಸಿಕೆ ಹಾಕ್ಸ್ಬೇಕು, ಗಂಟ್ಲು ರೋಗ ಲಸಿಕೆ, ಆಮೇಲೆ ಚಪ್ಪೆ ರೋಗ. ಈಗ ಅದು ಪ್ರತಿ ವರ್ಷ ಹಾಕೋದ್ರಿಂದ ಈಗ ಅದು ಬರೋ ರೋಗಗಳು ಬರೋದು ಕೂಡ ಇದನ್ನು ಕಡಿಮೆ ಆಗಿದೆ. ಈಗ ನೀವು ನೋಡಿರ್ಬೇಕು, ಈಗ 5-6 ವರ್ಷದಲ್ಲಿ ಮೊದಲ ನಾನು ಒಂದು 10 ವರ್ಷದ ಮುಂಚೆ ಬಹಳ ಪ್ರತಿ ವರ್ಷ ಬರ್ತಿತ್ತು, ಈಗ ಕಡಿಮೆ ಆಗಿದ್ರಿ. ಪ್ರತಿ ವರ್ಷ ಲಸಿಕೆ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಯದ. ಆ ಚಪ್ಪೆ ರೋಗ, ಗಂಟ್ಲು ರೋಗ ಅಂದ್ರೆ ನಾವು ಮಳೆಗಾಲದಕ್ಕಿಂತ ಮುಂಚೆ ಹಾಕ್ಸ್ಬೇಕು. ಈ ತರ ನಾವು ಲಸಿಕೆಗಳನ್ನ ಹಾಕ್ಸೋಣ, ಕಾಲು ಮತ್ತು ಬಾಯಿ ರೋಗ ಅದೇ ಸ್ವಲ್ಪ ಅದು ವೈರಾಣು ಬಹಳ ಇದು. ಬೇಸಿಗೆ ಅಂದ್ರೆ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಹಾಕಿಸ್ಬೇಕಂತ ಇರ್ತಾವೆ. ಅದು ಕಾಲುಬಾಯಿ ರೋಗದ್ದು ಫೆಬ್ರವರಿ ಮತ್ತು ಸೆಪ್ಟೆಂಬರ್ ಎರಡು ಸಲ. ನೀವೇನ್ ಮಾಡ್ಬೇಕ್ರಿ ಭೀಮನಗೌಡ್ರೆ, ಊರಲ್ಲಿ ಎಲ್ಲಾ ರೈತರು ಮಾತಾಡ್ಕೊಂಡು ನಾಳೆ ನಮ್ ದನಗಳಿಗೆ ಮಾಡ್ಬೇಕಂತೇಳಿ ಡಾಕ್ಟರ್ಗೆ ಒಂದು ಹೇಳ್ಬಿಡ್ಬೇಕು ನೀವು. ಹೇಳ್ಬಿಟ್ಟು ಎಲ್ಲರೂ ಜಾನುವಾರುಗಳನ್ನ ಎಲ್ಲಿ ಮೇಸಾಕ್ ಹೋಗ್ಬೇಡ್ರಿ, ಮಧ್ಯಾಹ್ನ ಆದ್ಮೇಲೆ ಬಿಡ್ರಿ ಅಂತ ಹೇಳ್ಬಿಟ್ರೆ ಡಾಕ್ಟರ್ ಮಾಡ್ಲಿಕ್ಕೆ ಅನುಕೂಲ ಆಗ್ಬಿಡ್ತು. ಒಂದ್ ದಿವಸ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕು ಊರನ್ನವ್ರು, ಡಾಕ್ಟರ್ ಜೊತೆ ಮಾತಾಡಿ. ಈಗ ಲಸಿಕೆ ಹಾಕ್ಬೇಕಂದ್ರೆ ಮರುದಿವಸ ಬಂದ ತಕ್ಷಣ ಯಾರಿಗೂ ಗೊತ್ತಿರಲ್ಲ, ಅದಕ್ಕೆ ಹಿಂದಿನ ದಿವಸ ನಾವು ಬರ್ತೀವಿ. ಬಂದ್ಬಿಟ್ಟು ಅಲ್ಲಿ ಮೈಕಲ್ಲಿ ಮೈಕ್ ಇತ್ತಂದ್ರೆ ಮೈಕಲ್ಲಿ ಹೇಳ್ತೀವಿ ನಾವು, ಆಮೇಲೆ ಅಥವಾ ಡಂಗುರ ಐತಂದ್ರೆ ಡಂಗುರ ಹೇಳ್ತೀವಿ, ಅಲ್ಲಿ ಯಾರು ಐತಂದ್ರೆ ಹೇಳ್ತೀವಿ, ಸಾಯಂಕಾಲ ಊರಾಗೆಲ್ಲ ಹೇಳಿದ್ಮೇಲೆ ಮರ್ದಿಸ್ ಬರ್ತೀವಿ ನಾವು. ಓಕೆ ಸರ್, ನಮಸ್ಕಾರ, ಒಳ್ಳೆಯದು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ರೀ ಸರ್? ಮಾಳೇಂಗ್ರಾಯ ಸರ್, ಯಾದಗಿರಿ ಜಿಲ್ಲೆ ಸರ್, ಚನ್ನೂರ ಗ್ರಾಮದಿಂದ ಸರ್. ಮಾಳೇಂಗ್ರಾಯ ಅವರ ಕೇಳಿ, ಪ್ರಶ್ನೆ ಕೇಳಿ, ಯಾದಗಿರಿಂದ ಬಹಳ ದೂರದಿಂದ ಕರೆ ಮಾಡಿದ್ರಿ ನೀವು ಸರ್? ಆಕಾಶವಾಣಿ ಕೇಳ್ತಿರ್ತದ ಸರ್. ಕೇಳ್ತಾ ಇರ್ತೀರಿ ಸರ್? ಹೌದು ಸರ್, ನಿಮ್ಮ ರೈತರ ಸಲಹೆಗೆ ಸಲಹೆ ಅಂತ ಬೆಳಗ್ಗೆ ಹೇಳ್ತಿರ್ತಾರ. ಹೌದು, ಒಳ್ಳೇದು. ಏನು ನಿಮ್ದು, ದನ ಇದಾವ, ಕುರಿ ಇದಾವ, ಏನದಾವ ನಿಮ್ದು ಸರ್? ಕುರಿ ಇದಾವ ಸರ್, ದನ ಇದಾವ ಸರ್. ಎಷ್ಟದಾವ ಕುರಿ? ಕುರಿ ಒಂದು 130-140 ಇದೆ ಸರ್. ಇದೇ ಬಾಯಿ ರೋಗ ಪ್ರಾಬ್ಲಮ್ ಇದೆ ಸರ್ ಇವಾಗ. ಕುರಿದ? ಹೌದು ಸರ್, ಕುರಿ ಬಾಯಿ ರೋಗ, ಬಾಯಿ ಒಳಗೆಲ್ಲ ಹುಣ್ಣಾಗ್ತಾವ, ಕಾಲ್ಗೆಲ್ಲ ಇದಾಗ್ಯಾವ, ಕುಂಟತಾವೆ, ಆ ರೀತಿ ಬಹಳ. ಹೌದು ಸರ್. ಇಲ್ಲ ಸರ್, ಬಾಯಿ ಜೊಲ್ಲು ಸೋರ್ತಾವ ಸರ್. ಜೊಲ್ಲು ಸೋರ್ತಾರ ಅಂದ್ರೆ ಬಾಯಲ್ಲಿ ಜೊಲ್ಲು ಸೋರ್ತಾವ ಸರ್, ಬರೀ ನೀರು ಕುಡಿತಾವ ಸರ್, ಈಟಾಗಿ ಸರ್. ಕಾಲು ಕುಂಟದಿಲ್ಲ, ಕಾಲಾಗಿ ಕಾಲು ಬಾವು ಬಂದು ಇದಾಗದು? ಕಾಲು ಬಾವು ಏನಿಲ್ಲ ಸರ್, ಅದು ಕಾಲು ಗುರ್ಚಿಯಲ್ಲಿ ಸ್ವಲ್ಪ ಎಲ್ಲ ಗಾಯ ಆಗಿದ್ದಾವ ಸರ್. ಆದ್ರೂ ಕೂಡ ಇಂಜೆಕ್ಷನ್ ಪೇನ್ಸೆಲ್ ಇಂಜೆಕ್ಷನ್ ಅಂತ ಹೇಳಿ ಬರ್ತಾವಲ್ಲ ಸರ್, ಅವು ಮಾಡ್ಕೊಂಡಿದ್ ಸರ್, ಆರಾಮಾಗಿದ್ದಾವ ಸರ್. ಇದು ಬಾಯಿ ರೋಗನೇ ಕಂಟ್ರೋಲ್ ಆಗಲ್ಲ ಸರ್. ಅದೇ, ಅದು ಈಗ ನೀಲಿ ನಾಲಿಗೆ ರೋಗ ಅಂತ ಹೇಳ್ತಾರೆ ಈ ಟೈಮಲ್ಲಿ, ಮಳೆಗಾಲದಲ್ಲಿ ಬಹಳ. ಅದ್ರ ಬಗ್ಗೆ ಹೇಳ್ತೇನೆ ಸರ್ ಸ್ವಲ್ಪ. ಅದು ನೀಲಿ ನಾಲಿಗೆ, ಬ್ಲೂಟಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ, ನೀಲಿ ನಾಲಿಗೆ ರೋಗ ಅಂತ. ಈಗ ಅವು ಸಾಯಂಕಾಲ ಈಗ ನೊಣ ಬರ್ತಾವ, ಆ ನೊಣ ಕಡೆದ್ರಿಂದ ಒಂದು ಕುರಿಂದ ಇನ್ನೊಂದು ಕುರಿಗೆ ಎಲ್ಲ ಕಡೆ ಹರಡಿಬಿಡ್ತದೆ. ಈಗ ಅದು ನೀಲಿ ನಾಲಿಗೆ ರೋಗ ಬಂತಂದ್ರೆ ಜ್ವರ ಬರೋದು, ಕಾಲು ಇದು ಬಾವು ಬರೋದು, ಕುಂಟದು, ಬಾಯಾಗ ಹುಣ್ಣಾದಂಗೆ ಆಗ್ತವೆ, ನೀಲಿ ನಾಲಿಗೆ ಸ್ವಲ್ಪ ನೀಲಿ ಕಂಡಂಗೆ ಕಾಣ್ತದೆ, ತುಟಿ ಎಲ್ಲ ಉಬ್ಬುತ್ತವೆ. ಲಸಿಕೆ ಎಷ್ಟು ತಿಂಗಳಿಗೊಮ್ಮೆ ಹಾಕ್ಬೋದ್ರಿ ಸರ್? ಅದು ನೀಲಿ ನಾಲಿಗೆ ರೋಗ ಲಸಿಕೆ ಇದೆಯಾ ಅಂತ ಕೇಳ್ತಾರೆ. ಈ ಲಸಿಕೆ ಈಗ ಆ್ಯಕ್ಚುಲಿ ಲಸಿಕೆ ಪ್ರಾಯೋಗಿಕ ಹಂತವಾಗಿ ಬಿಡುಗಡೆ ಆಗಿದೆ ಸರ್, ಇನ್ನೂ ಎಲ್ಲನೂ ಅಂದರೆ ಎಲ್ಲ ಕಡೆನೂ, ಬಟ್ ಈವನ್ ಪ್ರೈವೇಟ್ ಲಸಿಕೆಗಳನ್ನು ಲಭ್ಯ ಇದೆ. ಇದು ಮಾಳಿಂಗರಾಯ್ ಅವರು, ಈಗ ನಾಲಿಗೆ ಏನೇನು ನೀಲಿ ಆಗುತ್ತಾ ಏನು ನೀವು ನೋಡಿರಲ್ಲ ಸರ್? ಜೊಲ್ಲು ಸೋರ್ತಿದೆ ಸರ್. ಹ್ಞೂ, ಅದು ಬಾಯಿ ಜೊಲ್ಲು ಸೋರ್ತಾವಲ್ಲ ಸರ್, ಬಾಯಿ ರೋಗ ಕಡಿಮೆ ಆಗಿ ಕಾಲುಗಳು ಎದೆಯಲ್ಲಿ ಬೀಸುತ್ತಾರ ಆಗಿ ಕಾಲು ಬರಲ್ಲ. ಯಾಕಂದ್ರೆ ಇವು ಏನಾಗುತ್ತೆ, ಈ ನೀಲಿ ನಾಲಿಗೆ ರೋಗ, ಕಾಲು ಬೇನೆ, ಬಾಯಿ ಬೇನೆ, ಇವೆಲ್ಲಾನು ಸ್ವಲ್ಪ ಲಕ್ಷಣಗಳು ಸಿಮಿಲರ್ ಇರ್ತವೆ, ಒಂದೇ ತರ ಇರ್ತವೆ. ನನ್ನ ಒಂದು ಅಭಿಪ್ರಾಯ, ನೀವು ಡಾಕ್ಟ್ರಿಗೆ ತೋರಿಸಿ ಯಾವುದು, ಯಾಕಂದ್ರೆ ಈಗ ನೀವು ಹೇಳೋ ಪ್ರಕಾರ ಅದು ಕಲೆ ನಾಲಿಗೆ ನೀಲಿ ಇಲ್ಲ ಮತ್ತೆ ಸಾವಿನ ಪ್ರಮಾಣ ಯಾವನ್ನ ಬಹಳ ಲಕ್ಷಣ ಆಗ್ಯವೇನು? ಇಲ್ಲ, ಲಕ್ಷಣ ಇಲ್ಲ ಸರ್, ಇಂಜೆಕ್ಷನ್ ಮಾಡಿಸ್ಕೊಂತಿದೀವಿ ಸರ್, ಆದ್ರೆ ಸರ್ ದಿನ ಕೆಲಸ ಇದೆ ಸರ್. ಯಾವ ಯಾವ ಇಂಜೆಕ್ಷನ್ ಮಾಡಿಸಿದಿರಿ, ಲಸಿಕೆಗಳು ಯಾವ ಯಾವ ಹಾಕ್ಸಿರಿ? ನಾವು ಜೂನ್ ತಿಂಗಳದಾಗ ಸರ್ ಇಟಿ ಅಂತ ಹೇಳಿ ಮಾಡ್ತೀವಿ ಸರ್. ಆಮೇಲೆ ಸರ್ ಇದು ನೀವು ಫೋನ್ ಮಾಡಿ ಹೇಳಿದ್ರಲ್ಲ ಸರ್, ದೇವದುರ್ಗ ಬಂದಗೇಸಿ ಎಣ್ಣೆ ಒಯ್ದು ನೋಡಿ ಸರ್. ಹೌದು, ಅದ್ರ ಹೆಸರ ಬರೋಲ್ಲ ನೋಡಿ ಸರ್. ಇವಾಗ ಏನಾಗಿತ್ತು ಅವಾಗ? ಅದು ಇದಾಗಿತ್ತು ಸರ್, ಮೈಲಿಗೆ ಅಂತ ಹೇಳಿ ಬಂದ್ ಸರ್. ಮೈಲಿಗೆ ಶೀಪ್ ಪಾಕ್ಸ್, ಅದು ಬೇರೆ, ಅದು ಇದು ಅದು ಮೈಲಿಗೆ ಬೇರೆ. ಈಗ ಇಟಿ ಆಗಿದೆ ಅಂದ್ರೆ ಇಟಿ ಇಂಜೆಕ್ಷನ್ ಆಗಿದೆ ಅಲ್ಲ, ಕಾಲು ಬೇನೆ ಬಾಯಿ ಬೇನೆ ಲಸಿಕೆ ಹಾಕ್ಸಿದೀರಾ? ಹಾಕಿಲ್ಲ ಸರ್. ಆಕ್ಚುಲಿ ಕಾಲು ಬೇನೆ ಬಾಯಿ ಬೇನೆ ಈಗ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾ ಇದ್ರಲ್ಲ, ಅದು ವೈರಾಣುಗಳಿಂದ ಬರ್ತಕ್ಕಂಥ ರೋಗ. ಸೊ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹಬ್ತದೆ, ಅದರಲ್ಲಿ ಏನಾಗುತ್ತೆ, ದೌಡಿ ಮೇಲೆ ಗುಳ್ಳಿ ಆಗೋದು, ನಾಲ್ಗೆ ಬಾಯಿಯೋದು, ಕಾಲು ಕುಂಟು ಬೀಳೋದು, ಕೆಲವೊಂದರಲ್ಲಿ ಕಾಲು ಕುಂಟು ಬೀಳೋದು ಕಡಿಮೆ ಇರ್ತದೆ. ವಿಶೇಷವಾಗಿ ಇದು ಕಾಲು ಬೇನೆ ಬಾಯಿ ಬೇನೆ ಆಕಳುಗಳಲ್ಲಿ, ಎಮ್ಮೆಗಳಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಇರುತ್ತೆ, ಬಟ್ ಕುರಿಗಳಲ್ಲಿ ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ. ನೀವು ಕುರಿಗಳಲ್ಲಿ ಬಂದ್ರೆ ಕೆಲವೊಂದು ಕುರಿ, ಹಾ ಹೇಳ್ರಿ. ಇದು ಗೌರ್ಮೆಂಟ್ ಕಡೆ ಸರ್ ನಮಗೆ ಸೌಲಭ್ಯನೇ ಬರವಲ್ಲ ಸರ್, ಇಂಜೆಕ್ಷನ್ ಸರ್. ಇಲ್ಲ, ಈಗ ನೀವು ಬಾಯಿ ಅಂದ್ರೆ ಈಗ ಏನಿಲ್ಲ, ಈಗ ಬಾಯಿದಾಗ್ಯದಲ್ಲ, ಕಾಲಿಗೆ ಅಂತ ಅಷ್ಟು ಸಮಸ್ಯೆ ಇಲ್ಲ. ಬಾಯಿಗಾದ್ರೆ ಏನ್ ಮಾಡ್ಬೇಕು, ಅದು ಪೊಟ್ಯಾಸಿಯಂ ಪರ್ಮೆಂಟ್ ಅಂತ ಪೌಡರ್ ಸಿಗ್ತದೆ, ಸ್ವಲ್ಪ ಹಾಕಿದ್ರೆ ಕೆಂಪಗಾಗ್ತದೆ, ಅದನ್ನ ತೊಳಿಬೇಕು, ಬಾಯಿ ತೊಳಿಬೇಕು. ಆಮೇಲೆ ಅದು ಒಳಗಡೆ ಗ್ಲಿಸರಿನ್ ಅಂತ ಸ್ವಲ್ಪ ಹಚ್ಚಬೇಕು, ಹಿಂಗ ಒಂದು ವಾರ ಮಾಡ್ಬೇಕು ನೀವು. ಆಮೇಲೆ ಅವು ತಿನ್ನೋದಿಲ್ಲ, ತಿನ್ನೋದು ವೀಕ್ನೆಸ್ ಆಗಿ ಸಾಯ್ತಾವ, ಅದಕ್ಕೆ ಸ್ವಲ್ಪ ಗಂಜಿ ಏನಾದ್ರೂ ಕುಡಿಸ್ಲೇಬೇಕು ನಾವು ಅದಕ್ಕೆ. ಹಾ, ಗಂಜಿ ಕುಡಿಸ್ಬೇಕು, ಸ್ವಲ್ಪ ಗಂಜಿ ಮಾಡ್ಕೊಂಡು ಅಷ್ಟು ಕುಡಿಸ್ಬೇಕು. ಆಮೇಲೆ ಅದು ಬಾಯಿಗೆ ಅದು ಗ್ಲಿಸರಿನ್ ಹಚ್ಚೋದು, ಅದು ತೊಳೆಯೋದು, ಬಾಯಿ ತೊಳೆಯೋದು. ಆಮೇಲೆ ಪಶುವೈದ್ಯರಿಗೆ ತೋರಿಸಿ ಅದನ್ನು ಇಂಜೆಕ್ಷನ್ಸ್ ಮಾಡಿಸ್ಬೇಕು, ಒಂದು 3 ದಿವಸ ಮಾಡಿಸಿದ್ರೆ ಕಂಟ್ರೋಲ್ ಆಗ್ತಾವೆ. ನಾನು ಈಗ ಇದರಲ್ಲಿ ನೋಡಿ ನೆಲ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಆಗ್ಯವ, ಬಟ್ ಈ ಥರ ನಾವು ಮಾಡಲೇಬೇಕು, ಒಂದು ವಾರ ಅಂತೂ ಮಾಡಲೇಬೇಕದು, ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತಾವೆ. ಒಂದು ಅದಕ್ಕೆ ಜೋಪಾನ ಮಾಡ್ಬೇಕು, ಸ್ವಲ್ಪ ಬಂದದ್ದನ್ನು ಬ್ಯಾರೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಸಾಂಕ್ರಾಮಿಕ ರೋಗ ಅಂತ ಹೇಳೋದು, ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹಬ್ತಾವ. ನೀವೇನ್ ಮಾಡ್ಬೇಕು ನೀವು ನೋಡಿರಿ. ಈಗ ಕೋವಿಡ್ ಒಂದು ಸಾಂಕ್ರಾಮಿಕ ರೋಗ ಅಂದ್ರೆ ಹೆಂಗೆ ಕೋವಿಡ್ ಬಂದಂತವ್ರಿಗೆ ಯಾವ ರೀತಿ ಸಪರೇಟ್ ಮಾಡ್ತಿದ್ರೆ ಅಂತ ಎಲ್ಲ ನೋಡಿದಿರಿ ನೀವು, ಅನುಭವ ಇದೆ ಈಗ. ಸೊ ಅದರಂಗೆ ಇವು ಯಾವುದೇ ಇದು ಸಾಂಕ್ರಾಮಿಕ ರೋಗ ಬಂದಂಥವನ್ನ ಮೊದಲು ಬೇರ್ಪಡಿಸ್ಬೇಕು. ಅವು ಅವುಗಳ ಆರೈಕೆನೆ ಬೇರೆಯವ್ರು ಮಾಡ್ಬೇಕು. ಅದನ್ನ ಮುಟ್ಟಿ ಇಲ್ಲಿ ಬಂದು ಮುಟ್ಟಿದ್ರು ಕೂಡ ನೀವೇ ರೋಗ ಹಬ್ಬಿಸಿದಂಗೆ ಅದು. ಸೊ ಇವನ್ನೆಲ್ಲ ಕಾಳಜಿ ಮಾಡ್ಬೇಕು, ವಿಶೇಷವಾಗಿ ಈ ಸಾಂಕ್ರಾಮಿಕ ರೋಗಗಳಲ್ಲಿ. ಹೌದು ಸರ್, ಹೌದು ಸರ್. ಸರಿ ಸರ್, ಗೌರ್ಮೆಂಟ್ ಕಡೆ ಸೌಲಭ್ಯಗಳು ಸರ್ ಇಂಜೆಕ್ಷನ್ ಬರಲ್ಲ ಸರ್. ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾರೆ ಮಾಹಿತಿ ಸರ್. ನಿಮ್ದು ಯಾವ್ದು ಆಸ್ಪತ್ರೆ ಇಲ್ವಾ ಸಮೀಪ ನಿಮ್ಗೆ? ನಿಮ್ ಸಮೀಪ ಇದು ನಮ್ಮ ಪಕ್ಕದ ಊರಲ್ಲಿ ಆಸ್ಪತ್ರೆ ಇದೆ ಸರ್, ನಮ್ಮೂರು ಬರ್ತದೆ ಸರ್ ಅದ್ರಾಗ. ಆದ್ರೂ ಕೂಡ ಅವ್ರು ಏನಂತಾರೆ, ಏ ಬರೇ ಜಾನುವಾರುಗಳಿಗೆ ಎಷ್ಟೇ ಬಂದ ಕುರಿ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ, ನೀವು ಅಲ್ಲಿ ಯಾದಗಿರಿಗೆ ಹೋದಾಗ ಅಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಮಂಡಳಿ ಅಂತ ಒಂದು ಸಪ್ರೇಟ್ ಆಗಿ ನಿಮ್ಗೆ ಇದನ್ನೇ ಇದೆ, ಅದಕ್ಕೆ ಕುರಿಗ ಇದಕ್ಕೆ ಅದು ಬೇರೆ ಬೇರೆ ಇದಿದೆ, ಸಂಘ ಮಾಡಿರ್ತಾರೆ, ಅದಕ್ಕೆ ಸೊಸೈಟಿಗಳು ಮಾಡಿ ಮೆಂಬರ್ಸ್ ಆಗಿ ಎಲ್ಲ ಆಗಿರ್ತಾರೆ. ನೀವು ಅಲ್ಲಿ ಯಾದಗಿರಿಯಲ್ಲಿ ಜಿಲ್ಲೆಯಲ್ಲಿ ಒಬ್ಬರು ಇವ್ರು ಇರ್ತಾರೆ ನೋಡ್ರಿ, ಡಾಕ್ಟರ್ ಇರ್ತಾರೆ ಅಲ್ಲಿ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತಂದು, ಅಲ್ಲಿ ಅವ್ರಿಗೆ ಹೋಗಿ ಸಹಾಯಕ ನಿರ್ದೇಶಕ ಇರ್ತಾರೆ, ಅವ್ರನ್ನ ಭೇಟಿ ಆದ್ರೆ ನಿಮ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ. ಅದೇ ಇಲ್ಲಿ ದವಾಖಾನೆಯಲ್ಲಿ ಕೇಳ್ತಿದ್ರು ಸರ್, ಎಲ್ಲ ಬರೀ ದನಗಳಿಗೆ ಎಷ್ಟಾದ ಕುರಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ, ಇಂಜೆಕ್ಷನ್ಸ್ ಸಾಮಾನ್ಯವಾಗಿ ಎಲ್ಲ ಇಂಜೆಕ್ಷನ್ಸ್ ಜ್ವರದ್ದು ಇದ್ರದ್ದು ಬ್ಯಾನ್ ಹೋದ್ರು ಎಲ್ಲ ಇದೇ ಇರ್ತಾವ, ಅದೇ ಆತರ ಏನ್ ಸಮಸ್ಯೆ ಇಲ್ಲ. ಇಲ್ಲ ಸರ್, ಕುರಿ ಕುರಿ ಸಟ್ಟ ಕುರಿಗಳಿಗೆ ಇಂಜೆಕ್ಷನ್ ಬಂದಿಲ್ಲ ಸರ್, ಅದಕ್ಕೆ ಕೇಳಿದ್ವಿ ಸರ್. ಎಲ್ಲ ಒಂದ್ ಎರಡು ಕೊಡ್ತಾರ ಬಿಡ್ರಿ, ಹಂಗೇನಿಲ್ಲ. ಅದೇ ಅದೇ ಒಳ್ಳೇದು, ಇದನ್ನ ನಾವು ನಮ್ಮ ಯಾದಗಿರಿ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಗಮನಕ್ಕೆ ತರ್ತೀವಿ, ಮಾಳಿಂಗರಾಯ್ ಅವರೇ. ಸರಿ ಸರ್. ಯಾದಗಿರಿ ತಾಲೂಕಿನ ಸಹಾಯಕ ನಿರ್ದೇಶಕ ಇರ್ತಾರಲ್ಲ ಪಶುವೈದ್ಯ ಸೇವಾ ಇಲಾಖೆ, ಅವ್ರ ಗಮನಕ್ಕೆ ತರ್ತೀವಂತೆ ನಿಮ್ಮ ವಿಚಾರವನ್ನ. ಒಳ್ಳೇದು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಡಾಕ್ಟರ್ ಪ್ರಹ್ಲಾದ್ ಅವರೇ, ಮುಖ್ಯವಾಗಿ ಮಳೆಗಾಲದಲ್ಲಿ ಏನು ಕೆಚ್ಚಲು ಬಾವು ಹೇಗೆ ಇದ್ರದ್ದು ನಿರ್ವಹಣೆ ಮಾಡ್ಬೇಕಂತೀರಿ, ಹೇಗೆ ಸ್ವಲ್ಪ ಹೇಳ್ಬಿಡಿ ರೈತರಿಗೆ. ಏನಾಗಿದೆ ಸರ್, ಈಗ ಸಾಂಕ್ರಾಮಿಕ ರೋಗಗಳು ಬೇರೆ ಬ್ಯಾಕ್ಟೀರಿಯಾಗಳಿಂದ ಯಾವ ರೀತಿ ನಾವು ಹೇಳಿದೀವಿ ಇಷ್ಟು ಇದುವರೆಗೆ, ಗಂಟಲು ಬೇನೆ ಅಂತ ಹೇಳಿದೀವಿ, ಬರುತ್ತೆ ಬರುತ್ತೆ. ಅದೇ ರೀತಿ ಈಗ ಏನಾಗುತ್ತೆ, ಕೊಟ್ಟಿಗೆ ಸ್ವಚ್ಛತೆ ಅಂದ್ರೆ ನೆಲ ಯಾವಾಗ್ಲೂ ಹಸಿ ಇರುತ್ತೆ, ಎಂಡಿ ಬಿದ್ದಿರುತ್ತೆ. ಈ ಇಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಜಾಸ್ತಿ ಹಾಲು ಕೊಡ್ತಕ್ಕಂಥ ಮಿಶ್ರತಳಿಯಾಗಿರ್ಬೋದು ಅಥವಾ ಜಾಸ್ತಿ ಹಾಲು ಕೊಡ್ತಕ್ಕಂಥ ಹಸುಗಳು ನೆಲಕ್ಕೆ ಕುಂತಾಗ ಏನಾಗುತ್ತೆ, ಆ ಮಲಿಯ ರಂಧ್ರದ ಮೂಲಕ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಿ ಸೊ ಕೆಚ್ಚಲು ಬಾವಿಗೆ ಕಾರಣ ಆಗ್ತದೆ. ಯಾಕಂದ್ರೆ ಈ ಸ್ವಚ್ಛತೆಯೇ ಕೊಟ್ಟಿಗೆ ಸ್ವಚ್ಛವಾಗಿ ತೊಳಿತಾ ಇರಬೇಕು. ಮತ್ತೆ ಕೊಟ್ಟಿಗೆ ನಾವು ಹೇಳ್ತಾ ಇರ್ತೀವಿ ಇಳಿಜಾರಿ ಇರಬೇಕು, ಎದಕ್ಕಂತಂದ್ರೆ ನೀರು ನಿಂದ್ರಬಾರ್ದಲ್ಲಿ ಯಾವಾಗ್ಲೂ. ಮತ್ತೆ ಕೊಟ್ಟಿಗೆ ಯಾವ ರೀತಿ ಇರ್ಬೇಕಂದ್ರೆ ಬಿಸಿಲು ಅಂದ್ರೆ ಒಣಗ್ತಿರ್ಬೇಕು, ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬೀಳ್ತಾ ಇರ್ಬೇಕು. ಸೊ ಇದರಿಂದ ರಬ್ಬರ್ ಮ್ಯಾಟ್ಸ್ ಕೊಡ್ತಾ ಇದಾರೆ ಸರ್, ಇದರಿಂದ ಜಾನುವಾರುಗಳಿಗೆ ಸಬ್ಸಿಡಿ ಒಂದ್ ಇದರಲ್ಲಿ ರಬ್ಬರ್ ಮ್ಯಾಟ್ಗಳು ಕೊಡ್ತಾ ಇದಾರೆ, ಅದನ್ನು ಪೂರ ಫಲಾನುಭವಿಗಳಿಗೆ ಈಗ ವಿತರಣೆ ಆಗ್ತಾ ಇದೆ. ಸೊ ಈ ಕೊಟ್ಟಿಗೆ ಸ್ವಚ್ಛ ಇಟ್ಟರೆ ಕೊಚ್ಚಲು ಬಾವು ನಾವು ನಿಯಂತ್ರಣ ಮಾಡ್ಬೋದು. ಅಷ್ಟೇ ಅಲ್ಲ, ಈ ಒಟ್ಟು ಯಾವುದೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಬೇಕಾದ್ರೆ ಕೊಟ್ಟಿಗೆ ಸ್ವಚ್ಛತೆ ಇಲ್ಲ ಅಂದ್ರೆ ಹೌದೌದು ಬಹಳ ಮುಖ್ಯ ಸರ್. ಈಗ ಎಮ್ಮಿಗಳು ಎಲ್ಲೋ ಕೆಸರಾಗಿ ಹೋಗಿ ಮಕ್ಕೊಂಡು ಬರ್ತವೆ, ಹಂಗೆ ಹಾಲು ಹಿಂಡಬಾರ್ದು. ಮತ್ತೆ ನಾವು ಹಾಲು ಹಿಂಡ್ತಕ್ಕಂಥವ್ರ ಕೈ ಕೂಡ ಸ್ವಚ್ಛತೆ ಬಹಳ ಮುಖ್ಯ. ಯಾ ನಾವು ಸ್ವಚ್ಛ ಸಾಬೂನು ಹಚ್ಚಿಕೊಂಡು ಒಂದ್ ದನದಿಂದ ಇನ್ನೊಂದ್ ದನಕ್ಕೆ ಪ್ರಸಾರ ಆಗುತ್ತೆ, ಯಾರಾದ್ರೂ ತೊಳಿಬೇಕು ಕೆಚ್ಚಲನ್ನ ಸ್ವಚ್ಛಾಗಿ ನೀರಿಂದ ತೊಳೆದು ಇದು ಮಾಡಿ ಅದನ್ನ. ಸೊ ಸ್ವಚ್ಛ ಕೆಚ್ಚಲ ತೊಳೆಯದಷ್ಟೇ ಅಲ್ಲ, ಕೈ ತೊಳ್ಕೊಳ್ಳೋದು ಇವೆಲ್ಲ ಪಾಲನೆ ಮಾಡಿದ್ರೆ ಈ ಕೆಚ್ಚಲು ಬಾವನ್ನ ನಿರ್ವಹಣೆ ಮಾಡಬಹುದು. ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮುಖ್ಯವಾಗಿ ಮಳೆಗಾಲದಲ್ಲಿ ಈಗ ಏನ್ ಮಾಡ್ತಾರ ರೈತರು, ಬರೇ ಹಸಿರು ಮೇವು ಇರುತ್ತಲ್ಲ ಹಸಿರು ಮೇವನ್ನ ಹಾಕ್ತಿರ್ತಾರೆ, ಬರೇ ಯಾವ ಒಣ ಮೇವು ಬಿಟ್ಟು ಬಿಡ್ತಾರ, ಒಣ ಮೇವು ಬೇಸಿಗೆ ಬರ್ತತ ಅಂತೇಳಿ. ಈ ಹೇಗೆ ದನಗಳ ಒಂದು ಪೋಷಕಾಂಶಗಳ ಬಗ್ಗೆ ಏನು ಗಮನ ಹರಿಸ್ಬೇಕಂತೀರಿ ಮಳೆಗಾಲದಲ್ಲಿ, ವಿಶೇಷವಾಗಿ ಜಾನುವಾರು ಅಂದ್ರೆ ವಿಶೇಷವಾಗಿ ಹಾಲು ಕೊಡ್ತಕ್ಕಂಥ ರಾಸುಗಳಿರ್ಬೋದು ಅಥವಾ ಕರುಗಳಿರ್ಬೋದು, ಅವಕ್ಕೆಲ್ಲ ಹೇಗೆ ಮೇಯಿಸ್ಬೇಕಂತೀರಿ ನೀವು? ಈ ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ ವಿಶೇಷವಾದ ಒಂದು ಗಮನ ಹರಿಸ್ಬೇಕಾಗ್ತದೆ. ಅದಕ್ಕೆ ಮುಖ್ಯವಾಗಿ ಒಂದು ಸಮತೋಲನ ಆಹಾರ ಅಂತ, ಇದರಲ್ಲಿ ಹಸಿರು ಮೇವಿನಲ್ಲಿ ಇರ್ತದೆ, ಈ ಒಣ ಮೇವಿನಕಿನ ಹಸಿರು ಮೇವಲ್ಲಿ ಪೋಷಕಾಂಶಗಳು ಸ್ವಲ್ಪ ಜಾಸ್ತಿನೇ ಇರ್ತದೆ. ಆದರೆ ನೀವು 100% ಅದನ್ನು ಹಸಿರು ಮೇವೇ ಕೊಡಬಾರ್ದು. ಹಸಿರು ಮೇವು ಹಾಕಿಬಿಟ್ಟ ತಕ್ಷಣ ಅದು ಇದು ಆಹಾರದಲ್ಲಿ ವ್ಯತ್ಯಾಸ ಆಗಿ ಈ ಥರ ನಾವು ಭೇದಿ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಆದ ಕಾರಣ ಒಂದು 25% ಒಣ ಮೇವು, ಆಮೇಲೆ ದಾಣಿ ಮಿಶ್ರಣ ಈಗ ಹಾಲು ಕೊಡ್ತಕ್ಕಂಥದ್ರ ಅದರಲ್ಲಿ ಒಳಗಡೆ ಅದು ಕ್ಯಾಲ್ಶಿಯಂ ಇದ್ರದ್ದು ಶಕ್ತಿನೂ ಅದಕ್ಕೆ ಬೇಕಾಗ್ತದೆ, ಬೇರೆ ಬೇರೆ ಲವಣಾಂಶಗಳು ಅವೆಲ್ಲ ಬೇಕಾಗ್ತದೆ. ಹೀಗಾಗಿ ಒಂದು ಸಮತೋಲನ ಆಹಾರ ಮತ್ತು ಹಸಿರು ಮೇವು ಒಣ ಮೇವು ಇದರ ಒಂದು ಈಗ 75% ಒಂದು ನಾವು ಹಸಿರುಮೇವು ಕೊಟ್ಟರೆ 25% ಒಣಮೇವು ದಾಣಿ ಮಿಶ್ರಣ ಇವೆಲ್ಲ ಕೊಟ್ಟು ಆ ಥರ ಅದನ್ನು ಒಂದು ಸಮತೋಲನ ಆಹಾರವನ್ನು ನಾವು ಅದಕ್ಕೆ ಕೊಟ್ಟರೆ ಒಂದು ಆರೋಗ್ಯ ರೀತಿಯಲ್ಲಿರ್ತದೆ. ಹಾಲಿನ ಯಾಕಂದರೆ ಹಾಲಿನ ಉತ್ಪಾದನೆ ಇರೋದ್ರಿಂದ ಅದಕ್ಕೊಂದು ಅವಶ್ಯಕತೆ ಜಾಸ್ತಿ, ಎಲ್ಲ ರೀತಿಯ ಅಂಶಗಳು ನಮ್ಮ ಲವಣಾಂಶಗಳಾಗಲಿ ವಿಟಾಮಿನ್ಗಳಾಗಲಿ ಇದರಾಗಲಿ ಅದೆಲ್ಲ ಅವಶ್ಯಕತೆ ಇರೋದ್ರಿಂದ ಅದನ್ನೊಂದು ಸಮತೋಲನ ಆಹಾರನ ನಾವು ಕೊಡಲೇಬೇಕಾಗ್ತದೆ. ಡಾಕ್ಟರ್ ಪ್ರಹ್ಲಾದ್ ಅವರಿಗೆ ಮುಖ್ಯವಾಗಿ ಎತ್ತುಗಳಿಗೆ ಬಂದರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೊದಲೆಲ್ಲ ಹೆಗಲು ಬಾವುದು ಬರ್ತಿದ್ವಿ, ಈಗೆಲ್ಲ ಅಷ್ಟು ಕಾಣಿಸ್ತಾ ಇಲ್ಲ ಹೆಗಲು ಬಾವುಗಳು. ವಿಶೇಷವಾಗಿ ಏನು ಸಮಸ್ಯೆಗಳು ಕಾಣಿಸ್ತವೆ ಎತ್ತುಗಳಲ್ಲಿ ವಿಶೇಷವಾಗಿ? ಯಾಕಂದರೆ ಕುಂಟಿ ಹೊಡೆದಿರ್ತಾರೆ, ಆಮೇಲೆ ಬೇರೆ ಬೇರೆ ಕೆಲಸ ಮಾಡಿಸ್ತಿರ್ತಾರೆ, ಮಳೆಗಾಲದಲ್ಲಿ ಕೆಸರೆಲ್ಲ ಅಡ್ಡಾಡ್ತಿರ್ತವೆ ಎತ್ತುಗಳು, ಏನು ಕೇರ್ ತೊಗೋಬೇಕಂತಾರೆ ಎತ್ತುಗಳಿಗೆ? ಸೊ ಎತ್ತುಗಳಲ್ಲಿನೂ ಕೂಡ ಈಗ ನಮಗೆ ಈ ಕೆಸರಲ್ಲಿ ಜಾಸ್ತಿ ತಿರುಗಾಡಿದ್ರು ಕೂಡ ಇವಕ್ಕೂ ಕೂಡ ಕಾಲು ಬುಡ ಕೊಳೆ ರೋಗ ಅಂದರೆ ಬರ್ಬೋದು. ಸೊ ಅದರ ಆದಷ್ಟು ಸ್ವಲ್ಪ ಗೊರಸನ್ನು ಸ್ವಚ್ಛ ಇಟ್ಕೊಳ್ಳೋದು ಇದು ಎಲ್ಲ ಮಾಡೋದು. ಮತ್ತು ಮುಖ್ಯವಾಗಿ ಇಲ್ಲಿನೂ ಕೂಡ ನಾವು ಬೇರೆ ಜಾನುವಾರುಗಳಿಗೆ ಹೇಳಿದಂಗೆ ಜಂತುನಾಶಕ ಔಷಧಿಗಳ ಬಳಕೆ. ಈಗ ತಾವು ಹೇಳ್ತಾ ಇದ್ರಿ ಮಳೆಗಾಲದಲ್ಲಿ ಯಾವಾಗಲೂ ಉಚ್ಕೊಂತ ಇರ್ತಾವೆ, ಯಾಕಂದ್ರೆ ಹಸುಗಳಲ್ಲಿ ಕುರಿಗಳಲ್ಲಿ ಆಡುವಂಥ ಜಾಸ್ತಿ. ಅದೇ ರೀತಿ ಇವಕ್ಕೂ ಕೂಡ ಜಂತುನಾಶಕ ಔಷಧಿಗಳನ್ನು ಬಳಸ್ತಾ ಇರ್ಬೇಕು, ಎತ್ತುಗಳಾಗಲಿ ಆಕಳಗಳಾಗಲಿ ಕುರಿಗಳಾಗಲಿ ಎಲ್ಲಕ್ಕೂ ಕೂಡ. ಬಟ್ ಕುರಿಗಳಲ್ಲಿ ಪ್ರತಿ 4 ತಿಂಗಳಿಗೆ ಒಂದ್ಸರಿ, ಇವು ಎತ್ತುಗಳಲ್ಲಿ ಕೂಡ ನಾವು ಹಾಕ್ತಾ ಇರ್ಬೇಕು. ಮತ್ತೆ ಈ ಗಳೆ ಈಗ ಹೆಗಲು ಬಾವು ಅಂದ್ರೆ ಬರ್ಲಿಕ್ಕೆ ಮುಖ್ಯವಾಗಿ ಕಾರಣ ಒಮ್ಮೆಲೆಗೆ ಜಾಸ್ತಿ ಕೆಲಸ ತಗೋಬೇಕು, ಕೆಲಸ ತಗೊಳ್ಳೋದು. ಮಳೆಗಾಲದಾಗ ನಮ್ ಕೆಲಸ ಜಾಸ್ತಿ ಆದಂತೇಳಿ ಒಂದೇ ದಿವಸ ಒಮ್ಮೆಲೆ 8 ತಾಸು ತಗೊಂಡೆ ಅಂದ್ರೆ ತಪ್ಪಾಗುತ್ತೆ. ಸೊ ಇವೆಲ್ಲ ಕೇರ್ ತಗೋಬೇಕು ಎತ್ತುಗಳಲ್ಲಿ ವಿಶೇಷವಾಗಿ. ಮತ್ತೆ ನಾವು ಹೇಳಿದಂಗೆ ಬೇರೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಚಪ್ಪೆ ರೋಗ ಆಗಿರ್ಬೋದು, ಗಂಟಲು ಬೇನೆ ಆಗಿರ್ಬೋದು, ಇವೆಲ್ಲದ್ರ ರೋಗಗಳಿರೋದು ಲಸಿಕೆಗಳ ಕಾಲುಗಳ ಬಾಯಿಗಳೇ ಆಗಿರ್ಬೋದು. ಯಾಕಂದ್ರೆ ಕಾಲುಗಳಿಗೆ ಬಾಯಿಗಳಿಗೆ ಒಂದು ವೇಳೆ ಈ ಸಂದರ್ಭದಲ್ಲಿ ಅಸಲ್ ಮಳೆಗಾಲದಲ್ಲಿ ಬಿತ್ತನೆ ಕಾರ್ಯಕ್ರಮ ನಡೆದಿರ್ತಾವೆ, ಕಾಲುಗಳಿಗೆ ಬಾಯಿಗಳಿಗೆ ಬಂತಂದ್ರೆ ಎತ್ತುಗಳೇ ಬಳಸಲಿಕ್ಕೆ ಆಗೋದಿಲ್ಲ. ಅದು ನಾನು ನೋಡಿದಂಗೆ ಇಲ್ಲಿ ಒಳ್ಳೆ ಶೆಡ್ಗಳಿರೋದಿಲ್ಲ. ತಾವು ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರಿ NRG ಒಳಗೆ ಶೆಡ್ಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ ತಾವು. ಹೇಗೆ ಅಲ್ಲಿ ಒಳ್ಳೆ ಶೆಡ್ ನಿರ್ಮಾಣ ಮಾಡ್ಕೋಬೇಕಾದ್ರೆ ಹೇಗೆ ಅಲ್ಲಿ ಸಹಾಯಧನ ಎಷ್ಟು ಸಿಗ್ತದೆ NRG ರೈತರಿಗೆ ಶೆಡ್ ಮಾಡಿ? ನಾನು ಈಗ 20-22 ವರ್ಷದ ಒಂದು ನಮ್ಮ ಇದರಲ್ಲಿ ಸರ್ವಿಸಲ್ಲಿ ನಾನು ಮುಖ್ಯವಾಗಿ ನಾನು ಅದೇ ಗಮನಕ್ಕೆ ತಂದಿರೋದು ಶೆಡ್ ವ್ಯವಸ್ಥೆ. ಯಾಕಂದರೆ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ ನಾವೊಂದು ನಮ್ಮದೇನು ಮೊದಲಿಂದ ನಾವೇನು ಶೆಡ್ ಮಾಡ್ತಿದ್ದಿಲ್ಲ, ಅದರಿಂದ ನಾವು ಒಂದು ವೈಜ್ಞಾನಿಕವಾದಂತ ಒಂದು ಶೆಡ್ಗೆ ನಾವು ಹೋಗ್ಬೇಕು ಮೊದಲು. ಹೌದೌದು, ಬಹಳ ಮುಖ್ಯ. ಒಂದು ವೈಜ್ಞಾನಿಕ ಆಮೇಲೆ ನೊಣಗಳು ಕಡಿತಿರ್ತಾವೆ, ಸೊಳ್ಳೆಗಳು ಕಡಿತಿರ್ತಾವೆ, ಕೆಳಗಡೆ ಗಿಜಿಗಿಜಿ ಅಂತಿರ್ತದೆ, ನೀರು ಬೀರ್ತದೆ, ಮೇಲ್ಗಡೆ ಹನಿ ಸೋರ್ತಾ ಇರತ್ತ, ಉಚ್ಚಿ ಸಗಣಿ ಎಲ್ಲ ಅದ್ರಾಗ ಉಳ್ಳಾಡ್ತದೆ ಇರ್ತದೆ. ನೋಡ್ಬಿಟ್ರೆ ಬಾರಿ ಒಂಥರ ಭಯಾನಕ ಪಾಪ ನೋವು ಅನಿಸುತ್ತೆ, ಇರ್ತದೆ. ಸೊಳ್ಳೆ ಪರದೆ ಹಾಕ್ಬೇಕು, ಅದಕ್ಕೆ ಈಗ ಒಂದು ವ್ಯವಸ್ಥಿತವಾದ ಒಂದು ರೀತಿ ನಾವು ಮಾಡಲೇಬೇಕಾಗ್ತದೆ. ಹೀಗಾಗಿ ನಾವು ಒಂದು ಇದು ಮಾಡೋದ್ರಿಂದ ಅದು ಪಂಚಾಯತಿಯಲ್ಲಿ ಆ ವ್ಯವಸ್ಥೆನು ಸೇರಿಸಿದ್ದಾರೆ. ಈಗ ಅದನ್ನ ನೀವು ಶೆಡ್ಗಳಂತ ಮೊದಲೆಲ್ಲ ಒಂದು ಕಡಿಮೆ ಕೊಡ್ತಾ ಇದ್ರು, ಎಷ್ಟು ಕೊಡ್ತಾರೆ ದುಡ್ಡಿಗೆ? ಈಗ 57,000 ಒಂದು ಶೆಡ್ಗಳು ಎಲ್ಲಾ ರೈತರಿಗೂ ಸಮವಾದ ಒಂದು ಮೊತ್ತ, ಯಾವುದೇ ಒಂದು ಇದಿಲ್ಲ ಎಲ್ಲಾ ಕ್ಯಾಟಗರಿಯವರಿಗೆ. ಹೀಗಾಗಿ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಅದನ್ನ ಇದು ತಗೊಳ್ತಾ ಇಲ್ಲ. 57,000 ರೂಪಾಯಿ ಲಾಭ ತಗೊಂಡು ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಒಳ್ಳೆ ಒಂದು 57,000 ಸಾಕಷ್ಟು ಒಳ್ಳೆ ದುಡ್ಡು ಮಾಡಬಹುದು. 3 ದನ 4 ದನ ಇದ್ದಲ್ಲಿ ಒಂದು ಪಕ್ಕಾ ಶೆಡ್ ಮಾಡಬಹುದು, ಮಾಡ್ಕೋಬಹುದು. ಆದ್ರೆ ಅದನ್ನ ಒಂದು ವೈಜ್ಞಾನಿಕ ರೀತಿಯಲ್ಲಿ ಬೆಳಕು ಬರುವಂತದ್ದು, ಅದಕ್ಕೆ ಸೊಳ್ಳೆ ಪರದೆಗಳು. ಕೆಲವು ಕಡೆ ಈಗ ನೀರಾವರಿ ಮಳೆಗಾಲದಲ್ಲಿ ರೈತರು ಬರ್ತಾರೆ, ಇದು ಸಾಮಾನ್ಯವಾಗಿ ಸಾಯಂಕಾಲ ನೊಣಗಳು ಕಡಿತವೆ, ಸೊಳ್ಳೆಗಳು ಕಡಿತವೆ ಅಂತ ಹೇಳ್ತಾರೆ. ಆ ಶೆಡ್ಗಳು ಮಾಡಿದಾಗ ಸೈಡ್ ನಾವು ಸೊಳ್ಳೆ ಪರದೆಗಳ ವ್ಯವಸ್ಥೆನೂ ಮಾಡಬೇಕಾಗ್ತದೆ. ಈಗ ವಿಶೇಷವಾಗಿ ನೋಡ್ತಿರ್ತೀವಿ ನಾವೆಲ್ಲ, ಈಗ ಮಳೆ ಜಾಸ್ತಿಯಾಗಿ ಅಲ್ಲಲ್ಲಿ ಪ್ರವಾಹ ಬರ್ತಾ ಇರುತ್ತೆ, ಹೊಳೆ ದಂಡೆಯಲ್ಲಿ ಎಲ್ಲ ಶೆಡ್ ಹಾಕೊಂಡಿರ್ತಾರೆ, ಹೊಳೆಯಲ್ಲಿ ದಂಡೆಯಲ್ಲಿ ರಾತ್ರಿ ಕಟ್ಟಿರ್ತಾರೆ, ನೀರಲ್ಲಿ ತೇಲ್ಕೊಂಡು ಹೋಗ್ತಿರ್ತವೆ, ಎಷ್ಟೋ ಆ ಕಡೆ ನೋಡ್ತಾ ಇದೀವಿ ಎಲ್ಲ ಬೇರೆ ಬೇರೆ ಕಡೆ. ಇದ್ರ ಬಗ್ಗೆನೂ ರೈತರು ಕಾಳಜಿ ವಹಿಸಬೇಕು. ಯಾಕಂದ್ರೆ ನಂದು ರೈತರಲ್ಲಿ ಒಂದು ಕಳಕಳಿ, ಇನ್ನ ಅವರು ಈ ನಮ್ಮ ಒಂದು ಈ ಮೊದಲಿನ ವ್ಯವಸ್ಥೆಯಿಂದ ಇದನ್ನ ಒಂದು ವೈಜ್ಞಾನಿಕವಾದ ಒಂದು ಶೆಡ್ ಮಾಡಬೇಕು, ಎಲ್ಲಾ ಜಾನುವಾರುಗಳಿಗೆ ಮಾಡಬೇಕು. ಇನ್ಶೂರೆನ್ಸ್ ಬಗ್ಗೆ ಏನು ಹೇಳ್ತಿರ್ತಾವು? ಜಾನುವಾರು ಏನು ವಿಮೆ, ಜಾನುವಾರು ವಿಮೆ ಮಾಡಿಸ್ಬೋದಾ? ಮಾಡಿಸ್ಬೋದು. ಈಗ ಮೊನ್ನೆ ನಮ್ಮ ಒಂದು ಇಲಾಖೆಯಿಂದನೇ ಜಾನುವಾರುಗಳನ್ನ ಒಂದು ಆಂದೋಲನ ಆಯ್ತು, ಇನ್ಶೂರೆನ್ಸ್ ಮಾಡಿಸ್ಬೇಕು. ಕೆಲವು ಜಾನುವಾರುಗಳನ್ನ ನಾವೆಲ್ಲ ಮಾಡಿದೀವಿ, ಇನ್ಶೂರೆನ್ಸ್ ಮಾಡಿದೀವಿ. ಅದರಲ್ಲಿ ನಮಗೆ 2% ಅದಕ್ಕೆ 2% ಇದು ಇರ್ತದೆ. BPL ಮತ್ತು APL ಅವರು ಅಂತ ಇರ್ತದೆ. BPL ಇದ್ದವರಿಗೆ 30%. ಈಗ 50,000 ರೂಪಾಯಿ ಒಂದು ದನ ಇತ್ತಂತಂದ್ರೆ ಅದಕ್ಕೆ 1,000 ರೂಪಾಯಿ ಪ್ರೀಮಿಯಂ ಆಗುತ್ತೆ ನಿಮಗೆ, 2,000 ಕಟ್ಟಬೇಕಾಗುತ್ತೆ, 1,000 ರೂಪಾಯಿ ಆಗ್ತದೆ. ಅದರಲ್ಲಿ BPL ಅವರಿಗೆ 30% ಅಂದ್ರೆ 300 ರೂಪಾಯಿ ಕಟ್ಟಬೇಕು ನಾವು ಸರ್ಕಾರದಿಂದ, 700 ರೂಪಾಯಿ. ಅದೇ APL ದವರಿದ್ರೆ 50%, 500 ಕಟ್ಟಬೇಕಾಗ್ತದೆ, 500 ಸಬ್ಸಿಡಿ ಕಟ್ಟಬೇಕು. ಅದು 1 ವರ್ಷದವರೆಗೆ ವಿಮೆ ಇರ್ತದೆ. 1 ವರ್ಷದಲ್ಲಿ ಅದು ಏನಾದರೂ ಜಾನುವಾರು ವಿಮೆ ಮಾಡಿಸಿ 15 ದಿವಸ ನಂತರ ಜಾನುವಾರು ಏನಾದರೂ ತೀರ್ಕೊಂಡ್ರೆ ತಕ್ಷಣದ ವಿಮೆ ಕಂಪ್ನಿಗೆ ಅವರಿಗೆ ಒಂದು ಮಾಹಿತಿ ತಿಳಿಸಿ ಪಶುವೈದ್ಯಾಧಿಕಾರಿಗೆ ಮಾಹಿತಿ ತಿಳಿಸಬೇಕು. ಪಶುವೈದ್ಯಾಧಿಕಾರ ನಾವು ಹೋಗಿರ್ತೀವಿ, ಹೋಗಿ ಅಲ್ಲಿ ಅದನ್ನ ಜಾನುವಾರಿನ ಫೋಟೋ ಆಮೇಲೆ ಅದಕ್ಕೊಂದು ಓಲೆ ಹಾಕಿರ್ತಾರೆ, ಕಿವಿಗೆ ಒಂದು ಇದು ಹಾಕಿರ್ತಾರೆ, ಟ್ಯಾಗ್ ಹಾಕಿರ್ತಾರೆ, ಅದು ಮಾತ್ರ ಬಹಳ ಮುಖ್ಯ. ಆ ಟ್ಯಾಗ್ ಇದ್ರೆ ಮಾತ್ರ ನಮಗೆ ಇನ್ಶೂರೆನ್ಸ್ ಇದಾಗೋದು. ಅದು ಫೋಟೋ ತೆಗಿಬೇಕು ದೂರದಿಂದ ಒಂದು ಜಾನುವಾರದ್ದು, ಆಮೇಲೆ ಆ ಓಲೆ ಕಾಣಂಗೆ, ಟ್ಯಾಗ್ ನಂಬರ್ ಕಾಣಂಗೆ ಫೋಟೋ ತೆಗೆದು ಅದು ಪೋಸ್ಟ್ ಮಾರ್ಟಮ್ ವರದಿಯನ್ನು ಆಮೇಲೆ ಕ್ಲೇಮ್ ಫಾರ್ಮ್ ಅನ್ನು ನಾವು ಇನ್ಶೂರೆನ್ಸ್ ಆಫೀಸಿಗೆ ಕೊಟ್ಟರೆ ಅದರ ಮೊತ್ತ ಇನ್ಶೂರೆನ್ಸ್ ಪ್ರೀಮಿಯಂ ಏನು ಇರುತ್ತೆ ಅದೊಂದು ರೈತರ ಅಕೌಂಟ್ ಖಾತೆ ಬಂದ್ಬಿಡುತ್ತೆ. ಇದನ್ನ ಎಷ್ಟೋ ಮಾಡಿದೀವಿ, ಈಗ ಮಾಡಿದೀರಿ, ಮಾಡಿಸ್ಲಿಕ್ಕೆ ಅವಕಾಶ ಇದೆ ರೈತರು ಯಾರಾದರೂ ಮಾಡಿಸೋರು, ಇನ್ನೂ ಸ್ವಲ್ಪ ದಿವಸ ಇದೆ ಟೈಮ್. ತಾವು ಪ್ರಹ್ಲಾದ್ ಅವರು ಕೊನೆಯದಾಗಿ ಏನು ಹೇಳ್ತೀರಿ, ವೇಳೆ ಮುಗಿತಾ ಇದೆ, ಒಂದು ನಿಮಿಷದಲ್ಲಿ. ಸೊ ಈಗ ಮಳೆಗಾಲದಲ್ಲಿ ಆದಷ್ಟು ವಾತಾವರಣದ ಒತ್ತಡವನ್ನು ತಡೀಲಿಕ್ಕೆ ಒಳ್ಳೆ ಶೆಡ್ ಅಲ್ಲಿ ಮತ್ತೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಮುಂಜಾಗ್ರತೆ